ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवर. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಮಿತ್ರರೇ, ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಅಜುಲ ಮತ್ತು ಹೈನುಗಾರಿಕೆ ಈ ಕುರಿತಾಗಿ ಹೆಚ್.ಎಂ. ಮಂಜುನಾಥ ಸ್ವಾಮಿ ಅವರೊಂದಿಗೆ ಸಂದರ್ಶನ. ರೈತ ಮಿತ್ರರೇ, ಇವತ್ತು ನಮ್ಮ ಜೊತೆ ಕೂಡ್ಲಿಗೆ ಸಮೀಪದ ಹಿರೇಕೆರೆಹಳ್ಳಿ ಗ್ರಾಮದ ಎಚ್.ಎಂ. ಮಂಜುನಾಥ ಸ್ವಾಮಿ ಅವರಿದ್ದಾರೆ. ಸುಮಾರು 2 ಎಕರೆ 27 ಗುಂಟೆ ಕ್ಷೇತ್ರದಲ್ಲಿ ನೇಪಿಯರ್, ಅಜುಲಾ ಇವುಗಳನ್ನು ಬೆಳೀತಾ ಹೈನುಗಾರಿಕೆಯನ್ನು ಸುಮಾರು 7 ವರ್ಷಗಳಿಂದ ನಡೆಸ್ತಾ ಬಂದಿದ್ದಾರೆ ಮಂಜುನಾಥ ಸ್ವಾಮಿ. ಅವರ ಅನುಭವಗಳನ್ನು ಅವರ ಮಾತುಗಳಲ್ಲೇ ಕೇಳೋಣ. ಮಂಜುನಾಥ ಸ್ವಾಮಿ ಅವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಸುಮಾರು 7 ವರ್ಷಗಳ ಹಿಂದೆ ಈ ಹೈನುಗಾರಿಕೆ ಮಾಡಬೇಕು ಅಂತೇಳಿ ಸ್ವೇಚ್ಛೆಯಿಂದ ನೀವು ಇದನ್ನು ಶುರು ಮಾಡಿದ್ರಿ. ಹೌದು ಸರ್. ಇದಕ್ಕೆ ಏನಾದರೂ ಪ್ರಬಲ ಕಾರಣ ಇದೆಯಾ? ಪ್ರಬಲ ಕಾರಣ ಸರ್, ನಂದು ಐ ಟಿ ಐ ಆಗಿತ್ತು. ಜಾಬ್ ಮಾಡ್ತಾ ಇದ್ದೆ. ಜಾಬ್ ಮಾಡ್ತಿರ್ಬೇಕಾದ್ರೆ ಸಾಕಷ್ಟು ಅನಿರೀಕ್ಷಿತ ಆಕ್ಸಿಡೆಂಟ್ಗಳನ್ನು ನೋಡಿದಾಗ ನನಗೆ ಸಾಕಷ್ಟು ಬೇಸರ ಆಯಿತು. ನಮ್ಮ ಮಳೆ ಒಬ್ಬರು ತೀರ್ಕೊಂಡ್ರೆ 2011 ಇಸವಿಯಲ್ಲಿ, ಅದು ಮನಸ್ಸಿಗೆ ಭಾಳ ನೋವಾಯಿತು. ನನಗೋಸ್ಕರ ಏನಾದರೂ ಒಂದು ನಾನು ಮಾಡಬೇಕಂತ ನಿರ್ಧಾರ ಮಾಡಿದಾಗ, ಟಿ ವಿ ಮತ್ತು ರೇಡಿಯೋದಲ್ಲಿ ಕೇಳಿದಾಗ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕನ್ನೋದೊಂದು ಗುರಿ ಇಟ್ಕೊಂಡೆ. ಗುರು ಇಟ್ಕೊಂಡು ಏನು ಮಾಡಿದೆ, ಫಸ್ಟು ತಾರ್ನಾಡ್ದಲ್ಲೇ ನಾನು ಹುಟ್ಟಿ ಬೆಳೆದಿದ್ದು ಸರ್. ಸ್ವಂತ ಊರು ಮಲಕಮೂರು ತಾಲೂಕು ಹಿರೇಕೆರೆಯಲ್ಲಿ, ಆದರೂ ಸಹ ಬಾರ್ಡರ್ಲ್ಲಿ ಬರುತ್ತೆ, ಹೊಲ ಇಲ್ಲಿ ಬರುತ್ತೆ, ಮನೆ ಮಾತ್ರ ಮಲಕಮೂರು ತಾಲೂಕಲ್ಲಿ ಬರುತ್ತೆ. ಇಲ್ಲಿ ಶುರು ಮಾಡಿದಾಗ ನನಗೆ ಸಾಕಷ್ಟು ಅಡಚಣೆಗಳಾಯ್ತು. ಅದಕ್ಕೆ ನಮ್ಮ ಕಲ್ಲೇರಿಯಾ ಸಂಡೂರು, ಕಲ್ಲೇರದಲ್ಲಿ ಮಾಡಿದರೆ ತೊಂದರೆ ಆಗುತ್ತೆ ಅಂತೇಳಿ ಮತ್ತೆ ಅಲ್ಲಿಗೆ ಹೋಗಿ, ಅಲ್ಲಿಗೆ ಹೋಗಿ ಮಾಡಿದಾಗ ಸಾಕಷ್ಟು ಡೈರಿ ಇದ್ದಿಲ್ಲ ನಮ್ಮೂರಲ್ಲಿ, ಆಮೇಲೆ ಡಾಕ್ಟರ್ ಸಮಸ್ಯೆ, ಹಿಂಗಾಗಿ ಸಾಕಷ್ಟು ನಾನು ಲಾಸ್ ಆಗ್ತಾ ಬಂದೆ. ಲಾಸ್ ಆಗ್ತಾ ಬಂದ ನಾನು ಏನಾದರೂ ಒಂದು ಮಾಡಬೇಕು ಅನ್ನೋದು ನಿರ್ಧಾರ ಮಾಡಿದಾಗ, ಅವರು ವೀರೋದ್ರಪ್ಪ ಅಂತೇಳಿ ಬಿಜಿಕೆರೆಯಲ್ಲಿದ್ದಾರೆ ಸರ್, ಅವರು ರಾಷ್ಟ್ರ ಪ್ರಶಸ್ತಿ ತೊಗೊಂಡಿದ್ದಾರೆ ಕೃಷಿಯಲ್ಲಿ ಅಂತೇಳಿ. ಅಲ್ಲೋಗಿ ತಿಳ್ಕೊಂಡಾಗ ಅವರು ಎಲ್ಲಿ ಕಳ್ಕೊಂಡಿದ್ದೀವಿ ಅಲ್ಲೇ ಹುಡ್ಕೊಂತ ಒಂದು ಮಾತು ಹೇಳಿದ್ರು ಸರ್ ನನಗೆ. ಅವಾಗ ಏನು ಮಾಡಿ, ನಾನೇ ಏನಾದರೂ ಮಾಡ್ಬೇಕಂತೇಳಿ ನಮ್ಮ ಶ್ರೀಮತಿ ಸಹಯೋಗದೊಂದಿಗೆ, ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರ ಸಹಯೋಗದೊಂದಿಗೆ ನಾನು ಏನಾದರೂ ಸಾಧನೆ ಮಾಡ್ಬೇಕಂತ ಅದರಲ್ಲೇ ಹುಡ್ಕೊಂಡೆ ಸರ್. ಹುಡುಕಿ ಏನು ಮಾಡಿದೆ, ನನಗೆ ಧರ್ಮಸ್ಥಳ ಕ್ಷೇತ್ರ ಯೋಜನೆ ಕಡೆಯಿಂದ ಧಾರವಾಡ ಟ್ರೈನಿಂಗ್ ಕಳಿಸಿ ಸರ್ ಅವ್ರು. ನನ್ನ ಕಷ್ಟ ನೋಡಿ ಅಲ್ಲೋಗಿ ಎ ಟ್ರೈನಿಂಗ್ ಕಲ್ತ್ಕೊಂಡ್ಬಂದೆ. ಎ ಟ್ರೈನಿಂಗ್ ಕಲ್ತ್ಕೊಂಡ್ಮೇಲೆ ಸ್ವಲ್ಪ ನನಗೆ ಅನುಭೋಗ ಬಂತು, ನಾನೇನಾದರೂ ಮಾಡಬೇಕಂತ. ಹೊಸ ಹೊಸ ಎಲ್ಲೆಲ್ಲಿ ಹೈನುಗಾರಿಕೆ ಮಾಡಿದೆ ಅಲ್ಲಿಗೆಲ್ಲ ಹೋಗ್ತಾ ಇದ್ದೆ ನಾನು. ಏನು ಮಾಡಿದ್ದಾರೆ ಅವರು, ಪ್ರತಿಯೊಬ್ಬರು ಏನು ಹೇಳ್ತಾರೆ ಸರ್ ಅಂದರೆ, ಪಕ್ಕ ಯಾರು ಹೇಳ್ತಾ ಇಲ್ಲ, ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಹಾಲು ಬರಲ್ಲ. ಬಟ್ ಅದನ್ನು ಸಂಶೋಧನೆ ಮಾಡಬೇಕಂತ ನನಗೆ ಮನಸ್ಸಿಗೆ ಅನಿಸ್ತು. ಮನಸ್ಸಿಗೆ ಅನಿಸ್ತಾಗ ಏನಂತ, ನಾನೇ ಒಂದು ಏನಾದರೂ ಕಂಡುಹಿಡಬೇಕು, ಭಾಳ ಆರಾಮದಾಯಕವಾಗಿ ಹೈನುಗಾರಿಕೆ ಮಾಡಬೇಕು. ಎಲ್ಲರೂ ಕಷ್ಟ ಅಂತಾರೆ, ಹೈನುಗಾರಿಕೆ ಅಂದರೆ ನೀರೇ ಬೇಕು, ಅಸೌಲ್ಯ ಬೇಕಂತಾರೆ. ಬರಗಾಲ ಪ್ರದೇಶದಲ್ಲಿ ಮತ್ತು ನಮ್ಮ ಕೂಡಲಿಗೆ ಬರಗಾಲ ಆದರೂ ನಾನು ಮಾಡಲೇಬೇಕಂತ ನಿರ್ಧಾರ ಮಾಡಿ ಏನು ಮಾಡಿದೆ, ಭಾಳ ಒಂದು ಮೆಥಡ್ ಕಂಡುಹಿಡ್ಕೊಂಡೆ. ಹೆಂಗೆ ಸರ್, ಬೆಳಿಗ್ಗೆ ಅವು 40 ಕೆಜಿ ಸರ್ ತಿನ್ನೋದು ಮೇವು, 40 ಕೆಜಿಲಿ 10 ಕೆಜಿ ಪೀಡೆ ಹಾಕ್ಬಿಟ್ಟಿರ್ತೀವಿ ನಾವು, ಯಾಕಂದ್ರೆ ತಿಂಡಿನ ಹಾಕ್ಬಿಟ್ಟಿರ್ತೀವಿ, ಬೂಸ ಹಾಕಿರ್ತೀವಿ. ಇನ್ನು 30 ಕೆಜಿ ಜಾಸ್ತಿ ಹಾಕಿದ್ರೆ ನಮಗೆ ವೇಸ್ಟ್ ಸರ್ ಅದು, ಯಾಕಂದರೆ ಮೇವು ಖಾಲಿ ಆಗುತ್ತೆ, ಆಮೇಲೆ ಸಗಣಿ ಹಾಕುತ್ತೆ. ಸಗಣಿ ಹಾಕಿದಷ್ಟು ನಮ್ಗೆ ಉಪಯೋಗ ಆಗಲ್ಲ ಸರ್, ಅದು ರೆಸ್ಟ್ ಮಾಡಬೇಕು. ಹಂಗಾಗಿ ಏನು ಮಾಡೋದು, ತೂಕ ಮಾಡಾಕೋ ಒಂದು ವ್ಯವಸ್ಥೆ ಮಾಡಿಕೊಂಡೆ ಪುಟ್ಟಿಲಿ. ಬೆಳಗ್ಗೆ ಒಂದು 10 ಕೆಜಿ, ಸಂಜೆ ಒಂದು 10 ಕೆಜಿ, ಮಧ್ಯಾಹ್ನ ಒಂದು 10 ಕೆಜಿ, 30 ಕೆಜಿ ಆಯಿತು. 10 ಕೆಜಿ ಬೂಸ ಕೊಟ್ಟರೆ ಅಲ್ಲಿಗೆ ನಮ್ಮದು ಅವತ್ತಿನ ಫೀಡಿನ ವ್ಯವಸ್ಥೆ ಮುಗೀತು. ಈ ರೀತಿ ಏನು ಮಾಡೋಣ, ಸಂಶೋಧನೆ ಮಾಡ್ತಾ ಬಂದಾಗ ನನಗೆ ಆರಾಮದಾಯಕ ಅನಿಸ್ತು. 10 ವರ್ಷ ಇದ್ದಾಗ 20 ವರ್ಷಕ್ಕೆ ಬಂದೆ. 20 ವರ್ಷಕ್ಕೆ ಬಂದಾಗ ಆರ್ಟಿಫಿಷಿಯಲ್ ಇನ್ಸ್ಯುಮೇಷನ್ ಮಾಡೋದು ಕಲ್ತ್ಕೊಂಡೆ ನಾನು ಧಾರವಾಡ ಟ್ರೈನಿಂಗ್ ಹೋದಾಗ. ಅಷ್ಟೊಳ್ಳೆ ಧರ್ಮಸ್ಥಳ ಯೋಜನೆ ಕಡೆಯಿಂದ ನನಗೆ ಹಿರೇಕೆರೆಯಲ್ಲಿ ಹಾಲು ಉತ್ಪಾದಕರ ಸಂಘ ಅಂತೇಳಿ ಸಂಘ ಓಪನ್ ಮಾಡಿಕೊಟ್ರು. ನಾನೇ ಅದಕ್ಕೆ ಸೆಕ್ರೆಟರಿನ ಆಗಿದ್ದೀನಿ. ಈಗ ಭಾಳಷ್ಟು ಜನಕ್ಕೆ ಮಾಹಿತಿ ಹೇಳ್ಕೊಡ್ತಾ, ನಂದು ಇವತ್ತಿನಿಂದ 3.5 ವರ್ಷದಿಂದ ಲೋ ಕ್ವಾಲಿಟಿನೇ ಆಗಿಲ್ಲ ಸರ್. ಆ ರೀತಿ ನಾನು ಕ್ವಾಲಿಟಿನೂ ಮೇಂಟೈನ್ ಮಾಡ್ತೀನಿ. ಬರೀ ಹೈನುಗಾರಿಕೆ ಮಾಡೋದೊಂದೇ ಇಂಪಾರ್ಟೆಂಟ್ ಅಲ್ಲ, ಹೈನುಗಾರಿಕೆ ಮಾಡೋ ಜೊತೆ ನಮ್ಮ ಕ್ವಾಲಿಟಿನ ಇಂಪಾರ್ಟೆಂಟ್. ಯಾಕೆ ಒಂದೊಂದು ಫ್ಯಾಟ್ಗೂ 20% ಡಿಫ್ರೆನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಪ್ರತಿಯೊಂದು ಸಂಶೋಧನೆ ಮಾಡ್ಕೊಂಡೆ. ಸಾಕಷ್ಟು ಮೆಡಿಸಿನ್ ಕಂಪ್ನಿಯವರು ರೆಪ್ರೆಸೆಂಟಿವ್ ನಮ್ಮ ಮನೆಗೆ ಬಂದರು, ಸಾಕಷ್ಟು ಕಂಪ್ನಿಯವರು ಬಂದರು, ಫೀಡ್ನರ್ ಬಂದರು, ಪ್ರತಿಯೊಂದು ಬಂದು ಹಿಂಗಿದೆ ಹಿಂಗಿದೆ ಸಂಶೋಧನೆ ಮಾಡಿ ನನ್ನ ಹಸುಗಳಿಗೆ ನನ್ನ ವಾತಾವರಣಕ್ಕೆ ಯಾವ ರೀತಿ ಸೆಟ್ ಆಗುತ್ತೆ. ಆಮೇಲೆ ಎಲ್ಲರೂ ದೊಡ್ಡಬಳ್ಳಾಪುರ ಹೋಗಿ ಮಹಾರಾಷ್ಟ್ರ ಹೋಗಿ ಹಸು ತಂದು ನಮ್ಮ ಏರಿಯಾದಲ್ಲಿ ಬದುಕಲ್ಲ. ಯಾವ ಏರಿಯಾದಲ್ಲಿ ಅಸುತ್ತೆ ಅಂದರೆ ನಮ್ಮ ಏರಿಯಾಗೆ ಬದುಕುಳುತ್ತೆ ಅನ್ನೋದನ್ನ ಸಂಶೋಧನೆ ಮಾಡಿ ನಮ್ಮ ಲೋಕಲ್ ಇರ್ತಕ್ಕಂಥ ತಳಿಗಳನ್ನ ಇಂಪ್ರೂವ್ ಮಾಡಿಕೊಂಡೆ. ಈಗ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸೆಕ್ಸ್ ಸೆಮಿನ್ ಅಂತ ಬಂದಿದೆ ಸರ್, ಹೆಣ್ಣುಗರನ್ನೇ ಹುಟ್ಟಿದೆ. ಯಾಕಂದ್ರೆ ನಾವು ಓರಿಕರ ಹುಟ್ಟಿದ್ರೆ ಅದನ್ನು ಕಟಗರಿಗೆ ಮಾರಿಬಿಡ್ತೀವಿ, 3-4 ತಿಂಗಳು ಅಂತಾರೆ. ಈ ಹೆಣ್ಣುಗರು ಹುಟ್ಟ ಸೆಮಿನೇ ಬಂದಿದೆ. ಮನುಷ್ಯರಲ್ಲಾದ್ರೆ ಗಣಮಗಳು ಕೇಳ್ತೀವಿ, ಆದರೆ ಹಸುಗಳಲ್ಲಿ ಮಾತ್ರ ನಾವು ಹೆಣ್ಣುಗರನ್ನೇ ಕೇಳ್ತೀವಿ. ಈಗ ಸೆಕ್ಸ್ ಸೆಮಿನ್ ಬಂದಿದೆ ಸರ್, ಹೆಣ್ಣುಗರನ್ನೇ ಹುಟ್ಟಿದೆ. 99% ಹೆಣ್ಣುಗರನ್ನ ಹುಟ್ಟೆ ಸರ್, ಯಾವ್ದು ಅಚಾನಕ್ ಒಂದು ಚೇಂಜ್ ಆಗ್ಬೋದು. ಆ ರೀತಿ ಕಂಡಿಡ್ಕೊಂಡೆ ಸರ್, ಕಂಡಿಡ್ಕೊಂಡು ಈಗ ನಾನು ಹೈನುಗಾರಿಕೆಯಲ್ಲಿ ಭಾಳ ಮುಂದುವರೆದಿನ ಅಂದರೆ ನಮ್ಮ ವಿರೋಧಪ್ಪ ಸರ್ ಹೇಳ್ತಾರೆ ಈಗಲೂ ನನಗಿಂತ ಜಾಸ್ತಿ ಮುಂದುವರೆದಿದ್ದೇನೇನು. ಯಾಕೆ ನಾನು ಇದೊಂದೇ ಪಕ್ಕ ಮಾಡ್ಕೊಂಡೆ ಸರ್, ಎರಡು ಮಾಡಿಕೊಂಡ್ರೆ ಎರಡರಲ್ಲಿ ದಾಟಕ್ಕಾಗಲ್ಲ ಅನ್ನೋದು ಉದ್ದೇಶಕ್ಕೆ ಏನು ಮಾಡಿದೆ, ಒಂದು ಪರಿಪಕ್ವ ಆಗಬೇಕನ್ನೋ ಉದ್ದೇಶದಿಂದ ಸತತವಾಗಿ ಹೈನುಗಾರಿಕೆ ಮಾಡ್ಕೊಂಡು ಈಗ ನಮ್ಮ ತಾಲೂಕಲ್ಲೇ ನಂಬರ್ 1 ಆಗಿದ್ದೀನಿ ಸರ್ ನಾನೀಗ. ತುಂಬ ಸಂತೋಷ ಮಂಜುನಾಥ ಸ್ವಾಮಿ. ಇವಾಗ 7 ವರ್ಷದಿಂದ ಹೈನುಗಾರಿಕೆ ಶುರು ಮಾಡಿದ್ರಿ, ಎಲ್ಲ ರೀತಿಯ ಮಜಲುಗಳನ್ನು ದಾಟಿ ಒಂದು ಸಾಧನೆಯ ಹಂತಕ್ಕೆ ನೀವು ತಲುಪಿದ್ದೀರಿ ಇವಾಗ. ಆದರೆ ಯಾವುದೇ ಸಾಧನೆ ಮಾಡೋಕ್ಕೆ ಬಹಳಷ್ಟು ಎಡರು ತೊಡರುಗಳು ಬರುತ್ತೆ. ಹೌದು ಸರ್. ನೀವು ಅನುಭವಿಸಿದ ಎಡರು ತೊಡರುಗಳೇನು, ಅವುಗಳನ್ನು ಹೇಗೆ ನೀವು ನಿರ್ವಹಣೆ ಮಾಡಿದ್ರಿ? ಸರ್, ಎಡರು ತೊಡರುಗಳು ಮೊದಲಾಗಿ ಬಂದಿದ್ದು ನನಗೆ ಡಾಕ್ಟರ್ ಸಮಸ್ಯೆ ಸರ್. ಯಾಕಂದರೆ ಎಲ್ಲ ಕಡೆಯೂ BVSA ಡಾಕ್ಟರ್ ಸಿಗಲ್ಲ, ಅದೇ ಕಾಂಪೌಂಡ್ರು ಅದೇ ಇನ್ಸ್ಪೆಕ್ಟರ್ ಅವರು, ಅವ್ರಿಗೆ 2 ಇಂಜೆಕ್ಷನ್ ಗೊತ್ತು ಸರ್, ಕಾಮನ್ನಾಗಿ ಆ್ಯಂಟಿಬಯೋಟಿಕ್ ಒಂದು ನೋವಿಗೆ ಗೊತ್ತು ಅಷ್ಟೆ, ಬೇರೆ ಯಾವುದೇ ಮೆಡಿಸಿನ್ ಗೊತ್ತಿದ್ದಿಲ್ಲ. ಯಾಕಂದರೆ ಕಾಯಿಲೆಗಳು ನಾವು ಎಷ್ಟು ಅಡ್ವಾನ್ಸ್ ಆಗ್ತೀವೋ ಅಷ್ಟು ಕಾಯಿಲೆಗಳು ಹಸುಗಳಿಗೆ ಬರ್ತವೆ ಅನ್ನೋದು ಮೇನ್ ಪ್ರಾಬ್ಲಮ್ ಆಗ್ಬಿಟ್ಟು ಸರ್. ಅವಾಗ ಏನು ಮಾಡಿದೆ, ಕೊನೆಗೆ ಅಲ್ಲಿ ಇಲ್ಲಿ ಡಾಕ್ಟ್ರುಗಳು ಕನ್ಸಲ್ಟ್ ಮಾಡಿದೆ ಸರ್, ಕೆಲವೊಬ್ಬರು ಸೀನಿಯರ್ ಡಾಕ್ಟ್ರುಗಳು ಪೇಷಂಟ್ಸ್ ಇರ್ತಕ್ಕಂಥ ಡಾಕ್ಟ್ರುಗಳು ಅದು ಕನ್ಸಲ್ಟ್ ಫೋನ್ ನಂಬರ್ ತೊಗೊಂಡೆ ಅವ್ರಿಗೆ. ಅವಾಗಿನ ವಾಟ್ಸಪ್ ಅಲ್ಲಿ ಏನಿದ್ದಿಲ್ಲ ನಾನು ಮಾಡ್ಬೇಕಾರೆ, ನಾನು ಹೇಳ್ತಿದ್ದೆ ಹಿಂಗೆ ಅವ್ರ ಹತ್ರ ಸರ್ ಫೋಟೋ ತಗೊಂಡೋಗಿ ತೋರಿಸಿ ಇಂಥ ಕಾಯಿಲೆ ಬಂದರೆ ಏನಂತ ಅವ್ನು ಕೇಳ್ತಿದ್ದೆ ಸರ್. ಒಬ್ಬ ಶ್ರೀಶೈಲಂ ಡಾಕ್ಟರ್ ಅಂತೇಳಿ ಸರ್, ರಿಟೈರ್ಡ್ ಅಸ್ಟೆಂಟ್ ಡೈರೆಕ್ಟರ್ ಸರ್ ಗೌರ್ಮೆಂಟ್ ಸರ್ವಿಸಲ್ಲಿ, ಅವ್ರು ನನಗೆ ಸಾಕಷ್ಟು ಹೆಲ್ಪ್ ಮಾಡಿದ್ದೆ ಸರ್. ಅವರು ಆ್ಯಕ್ಚುಲಿ ಅವರು ಈಗ ಒಬ್ಬರು ರೈತರಿಗೆ ಅನುಕೂಲ ಆಗಲಂತ ಮಾಡ್ತಾರೆ ಸರ್, ಅವ್ರು ಬಂದು ನನಗೆ ಸಾಕಷ್ಟು ಮಾಹಿತಿ ಹೇಳ್ಕೊಟ್ರು ಸರ್. ಇನ್ನೊಬ್ರು RD ಪಾಟೀಲ್ ಸರ್ ಅಂತೇಳಿ ಧಾರವಾಡದಲ್ಲಿ ಇರ್ತಾರೆ ಸರ್. ಅವರು ಈಗ ವಾಟ್ಸಪ್ ಫೇಸ್ಬುಕ್ ಬಂದಮೇಲೆ ಇಲ್ಲಿಂದನೇ ಅವ್ರಿಗೆ ಫೋಟೋ ಕಳಿಸಿ ಅಲ್ಲಿಂದ ಅವರು ಟ್ರೀಟ್ಮೆಂಟ್ ಹೇಳೋ ಲೆವೆಲ್ಗೆ ನನ್ನ ಆ ಮಟ್ಟಕ್ಕೆ ತಂದಿದ್ದಾರೆ ಸರ್. ಅದಕ್ಕೆ ಇನ್ನೊಂದೇನು ಸರ್, ನಾನು ಡೈರಿಗೆ ಹಾಲಾಕ್ಬೇಕಾದ್ರೆ 12 ಕಿಲೋಮೀಟರ್ ಹೋಗ್ಬೇಕಾಯ್ತು ಸರ್. ನಾನು ಗುಡಕೋಟೆ ಬರಬೇಕಾಯ್ತು, ಗುಡಕೋಟೆ ಫಸ್ಟ್ ಪಾಯಿಂಟು 6 ಗಂಟೆ ಸರ್, ನಾನು 4:00 ಎದ್ದು ಅಲ್ಲಿ ಕರಿಬೇಕಾಗಿತ್ತು ಸರ್. ಇಲ್ಲಿ ನೈಟ್ ಡ್ಯೂಟಿ ಬೇಡ ಅಂತ ಬಿಟ್ಟು ಹೋದನು, ಅಲ್ಲಿ ಹೋದೆ ಇದೇ ಪರಿಸ್ಥಿತಿ ಆಗುತ್ತಂತ ಯೋಚನೆ ಮಾಡಿ ಕೊನೆ ಧರ್ಮಸ್ಥಳದ ಸಹಯೋಗದೊಂದಿಗೆ ಅವರು ನಮ್ಮ ಊರಿಗೆ ನೀನು ಒಬ್ಬನೇ ಆದರೂ ಸಹ ನೀನು ಮುಂದೆ ಏನಾದರೂ ಮಾಡ್ತೀಯ, 4 ಜನಕ್ಕೆ ಉಪಕಾರ ಮಾಡ್ತೀನಿ ಅನ್ನೋದಿಸ್ಕೊಂಡು ಡೈರಿ ಮಾಡಿಕೊಟ್ರು ಸರ್. ಅವಾಗ ಡೈರಿ ಮಾಡಿಕೊಟ್ಮೇಲೆ ಏನು ಸರ್, 6 ಗಂಟೆಗೆ ನಮ್ಮೂರಿಗೆ ಬರೋದಾಯ್ತು ಸರ್ ಪಾಯಿಂಟ್, ನಮ್ಮ ಮನೆ ಮುಂದಕ್ಕೆ ವೆಹಿಕಲ್ ಬರುತ್ತೆ ಸರ್. ಈಗ ಸುತ್ತಮುತ್ತಲ ಈಗ 18 ಜನಕ್ಕೆ ನಾನು ಹೈನುಗಾರಿಕೆ ಪ್ರಿಪೇರ್ ಮಾಡಿದ್ದೀನಿ ಸರ್. ಈಗ ಅವರು ನನ್ನ ಮಾರ್ಗದರ್ಶನ ನಡೀತಿದ್ದಾರೆ ಸರ್. ಅವರು ಕೋಳಿ ಫಾರಂ ಮಾಡಿ ಕುರಿ ಮಾಡಿ ಲಾಸ್ ಆಗಿ ಈಗ ಹೈನುಗಾರಿಕೆಗೆ ಬಂದಿದ್ದಾರೆ ಸರ್. ಈಗ ಹೈನುಗಾರಿಕೆಗೆ ಬಂದು ಒಂದು ಲೆವೆಲ್ಲಿ ನಿಂತ್ಕೊಂಡಿದ್ದಾರೆ ಸರ್ ಅವರು. ಅದು ಖುಷಿ ತಂದಿರತಕ್ಕಂಥ ವಿಷಯ ಸರ್ ನನಗೆ. ಮಂಜುನಾಥ್, ಇವಾಗ ನಿಮ್ಮ ಹತ್ರ ಎಷ್ಟು ರಾಸುಗಳಿವೆ? ಸರ್, ನನ್ನ ಹತ್ರ ಈಗ 15 ರಾಸುಗಳಿದಾವೆ ಸರ್. ಅದರಲ್ಲಿ 7 ಜರ್ಸಿ ಇದಾವೆ ಸರ್, 8 HF ಇದಾವೆ ಸರ್. ನಾನು ಯಾಕೆ HF ಜರ್ಸಿ ನಾನು ಎರಡೂ ಆಯ್ಕೆ ಮಾಡ್ಕೊಂಡಿದ್ದೀನಿ ಸರ್ ಅಂದರೆ, ಜರ್ಸಿ ನಮ್ಮ ದೇಶಕ್ಕೆ ಮೊದಲೇ ಬಂದಿರತಕ್ಕಂಥ ತಳಿ ಸರ್. ಅದು ನಮ್ಮ ವಾತಾವರಣಕ್ಕೆ ಜಲ್ದಿ ಹೊಂದ್ಕೊಳ್ಳುತ್ತೆ, 6-7 ಲೀಟ್ರ್ ಸರ್ ಹಾಲು ಕೊಡೋದು, 10 ಲೀಟ್ರ್ ಹಾಲು ಕೊಡಲ್ಲ. ಬಟ್ ನಮ್ಮ ಡೈರಿಗೆ ಬೇಕಿರತಕ್ಕಂಥ 4.1 ಫ್ಯಾಟು 28.5 ಲ್ಯಾಕ್ಟೋಮೀಟರ್ ಡಿಗ್ರಿಯನ್ನು ಅದು ಕಾಮನ್ ಕೊಡುತ್ತೆ ಸರ್. ಆದರೆ HF ಏನಿದೆ ಸರ್, ಹೋಸ್ಟ್ ಆಫ್ ಫ್ರಿಜನ್ ಅಂತ ಅದು ನಮ್ಮ ದೇಶಕ್ಕೆ ಆಮೇಲೆ ಬಂದಿರತಕ್ಕಂಥ ಹೇಳಿ, ಅದು 10-12 ಲೀಟ್ರ್ ಹಾಲು ಕೊಡುತ್ತೆ ಸರ್ ಒಂದು ಒಪ್ಪತ್ತಿಗೆ. ಅದ್ರ ಫ್ಯಾಟ್ 3-5 ಸರ್ ಬರೋದು. ನಮ್ಮ ಡೈರಿಗೆ 4-1 ಫ್ಯಾಟ್ ಬೇಕು, 3-6 ಫ್ಯಾಟ್ ಕೊಟ್ಟರೆ ತೊಗೊಳ್ತಾರೆ ಅಲ್ಲ, ಆದರೆ ನಮಗೆ 1 ರೂಪಾಯಿ ರೇಟ್ ವ್ಯತ್ಯಾಸ ಆಗುತ್ತೆ ಸರ್. ನಾನು ಎರಡೂ ಮಿಕ್ಸ್ ಮಾಡೋದ್ರಿಂದ ನಂದು ಅಲ್ಲಿಗೆ 4-1 ಫ್ಯಾಟ್ ಬರುತ್ತೆ ಸರ್. ಆ ಕಾರಣ ಇಷ್ಟೇ ಸರ್, ನಾವು ಏನೇ ಮೆಡಿಷನ್ ಏನೇ ಟ್ರೀಟ್ಮೆಂಟ್ ಮಾಡಿದ್ರು HF ಇಂದು 4-1 ಫ್ಯಾಟ್ ತಗೊಂಡೋಗೋಕೆ ಯಾರ ಕೈಲೂ ಆಗಲ್ಲ ಸರ್. ಹಾಲು ಯಾವಾಗ ಜಾಸ್ತಿ ಕರೆಯುತ್ತೋ ಹಾಲು ನೀರಾಗುತ್ತೆ, ಕಾಮನ್ ಸರ್. ಅದು ಹಾಲು ಯಾವಾಗ ಕಡಿಮೆ ಕರೆಯುತ್ತೋ ಹಾಲು ಗಟ್ಟಿ ಇರುತ್ತೆ. ಎಮ್ಮೆ ಯಾಕೆ ಗಟ್ಟಿ ಇರುತ್ತೆ ಅಂದರೆ ಅದು ಕೊಡೋದು 2 ಲೀಟ್ರ್, ಹಂಗಾಗಿ ಗಟ್ಟಿ ಇರುತ್ತೆ ಸರ್. ಹಂಗಾಗಿ ನಾನು ಎರಡೂ ತಳಿನ ಆಯ್ಕೆ ಮಾಡ್ಕೊಂಡಿದ್ದೀನಿ ಸರ್. ಹಂಗಿದ್ರೆ ನನಗೆ ಯಾವತ್ತೂ ಈ ಮೆಡಿಷನ್ದು ಟ್ರೀಟ್ಮೆಂಟು ಇದೆಲ್ಲ ಸಮಸ್ಯೆ ಕಡಿಮೆ ತಗ್ಗು ಹೋಗುತ್ತೆ ಸರ್. ಆಮೇಲೆ ಒಂದು ಸರಿ ಹಸುತ್ತಂದ್ಮೇಲೆ ನಾನು ಚೇಂಜ್ ಮಾಡಲ್ಲ ಸರ್, 6-7 ವರ್ಷ ಅವ್ನ ಲೈಫ್ ಹೋಗೋರು ಚೇಂಜ್ ಮಾಡಲ್ಲ ಸರ್. ಯಾಕಂದ್ರೆ ಅವ್ಕೆ ಏನು ಕಾಯಿಲೆನೇ ಬರಲ್ಲ, ಹಂಗಾಗಿ ನಾನು ಹಸು ಚೇಂಜ್ ಮಾಡಲ್ಲ ಸರ್. ಶುರುವಾತಿಗೆ ನೀವು ಎಷ್ಟು ರಾಸುಗಳನ್ನು ಸರ್? ಶುರುವಾದಲ್ಲಿ ಏನು ಮಾಡಿದೆ ಸರ್ ಅಂದರೆ 10 ಹಸು ತಂದುಬಿಟ್ಟೆ ಸರ್. ಸಡನ್ಲಿ ನನಗೆ ಮಾಹಿತಿ ಇಲ್ಲ, ಪೇಪರಲ್ಲಿ ನೋಡಿದೆ ಏನಾದರೂ ಮಾಡ್ಬೇಕಂತ, ಸಡನ್ಲಿ ಎಲ್ಲ ದುಡ್ಡು ಕೊಟ್ಟರು ನಮ್ಮ ಸಂಬಂಧಿಕರೆಲ್ಲ, ಎಲ್ಲ ನಮ್ಮ ಸಂಬಂಧಿಕರು ಭಾಳ ಕೈ ಹಿಡಿದ್ರು ಸರ್ ನನಗೆ. ಸಾಲ ಮಾಡಿದೆ ತಂದುಬಿಟ್ಟೆ ಸರ್. ಆಮೇಲೆ ಲೋನ್ ತಗೋಬೇಕಂತ ಟ್ರೈ ಮಾಡಿದ್ರೆ ಭಾಳ ಕಷ್ಟ ಆಯಿತು ಸರ್ ನನಗೆ. ಯಾಕಂದರೆ ಸಾಕಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಂತು. ಇನ್ನೊಬ್ಬ ಡೈರಿ ಕಡೆಯಿಂದ ಹೈಪೊಥೆಕೇಶನ್ ಟ್ರೈಪಾರ್ಟಿ ಅಗ್ರಿಮೆಂಟ್ ಅಂತ ಕೇಳಿದರು. ಬೇರೆ ಡೈರಿ ನನಗೆ ಹೆಂಗೆ ಕೊಡ್ತಾರೆ ಸರ್ ಟ್ರೈಪಾರ್ಟಿ ಅಗ್ರಿಮೆಂಟ್? ಆದ್ರೂ ಬ್ಯಾಂಕಲ್ಲಿ ನನಗೆ ಲೋನ್ ಕೊಟ್ಟರು ಸರ್ ಅವರು, 7,02,000 ಶ್ಯಾಂಕ್ಷನ್ ಮಾಡಿದ್ರು ಸರ್, 1.75 ಸಬ್ಸಿಡಿ ಸರ್. ಆ ಲೋನ್ ಕೊಟ್ಟಾಗ ಎಲ್ಲರಿಗೂ ಕೊಡೋರೆಲ್ಲ ಕೊಟ್ಟು ಏನು ಮಾಡಿದೆ ಸರ್, ಶ್ರಮ ವಹಿಸಿದೆ ಸರ್, ಭಾಳಷ್ಟು ಶ್ರಮ ವಹಿಸಿದೆ. ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತಿದ್ದೆ, ಆಮೇಲೆ 5 ಗಂಟೆಗೆ ಎದ್ದೇಳಿ ಶುರು ಮಾಡೋಣ. ಟೈಮ್ ಫಿಕ್ಸ್ ಮಾಡಿದೆ ಸರ್, ನಾವು ಹೆಂಗೆ ಡ್ಯೂಟಿಗೆ 2 ಗಂಟೆಯಿಂದ 10 ಗಂಟೆ ಸರ್, ಆ ಟೈಪ್ ಟೈಮ್ ಫಿಕ್ಸ್ ಮಾಡ್ಕೊಂಡು ಆ ಮೆಂಟಾಲಿಟಿನ ಹಸುಗಳು ಹೆಂಗೆ ಸೆಟ್ ಮಾಡಿದ್ದೀನಿ ಸರ್ ಅಂದರೆ, ಈ ಟೈಮ್ಗೆ ಸಗಣಿ ಹಾಕ್ಬೇಕು ಅನ್ನೋದು ಮೆಂಟಾಲಿಟಿ ಬಂದುಬಿಟ್ಟಿದೆ ಸರ್ ಅವ್ರಿಗೆ. ಇದ್ರ ಜೊತೆಗೆ ಏನು ಮಾಡ್ಬೇಕು ಸರ್ ಅಂದರೆ, ಒಂದು ಪಟ್ಲಿಮರೆ ತೊಗೊಂಡೆ ಸರ್, ಒಂದು 15. ಯಾಕಂದ್ರೆ ನಮ್ಮ ತಮ್ಮ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಜೊತೆಗೆ ಇದ್ದೀವಿ ಸರ್. PUCಯಲ್ಲಿ ಅವ್ನು ರ್ಯಾಂಕ್ ಬರ್ತಾನಂತ ನಮ್ಗೆ ಕನ್ಫರ್ಮ್ ಆಗಿದೆ ಸರ್. 15 ಪಟ್ಲಿ ಮರಿ ಒಂದು 1 ಲಕ್ಷ ರೂಪಾಯಿ ದುಡ್ಡು ನನ್ನ ಲಾಸ್ ಆಯ್ತು ಸರ್. ಅವಾಗೂ ನನಗೆ ಭಾಳ ಬೇಜಾರಾಯ್ತು ಸರ್, ಯಾಕೆ ನನ್ನ ತಮ್ಮ ಡಾಕ್ಟರ್ ಓದಿಸ್ಬೇಕನ್ನೋ ಉದ್ದೇಶ, ನಾನು ಕಷ್ಟಪಟ್ಟಿದ್ದು ಅವ್ನು ಕಷ್ಟಪಡ್ಬಾರ್ದು ಅನ್ನೋ ಉದ್ದೇಶಕ್ಕೆ. ಬಟ್ ಆ ಪಟ್ಲಿ ಮರಿ ಕಳ್ತನಾಗಿ ತಿರುದಿನೇನೆ ಒಂದು 866 ರ್ಯಾಂಕ್ ಬಂತು ಸರ್ ಅವಂತು. MBBS ಮಾಡ್ತಾ ಇದ್ದಾನೆ ಸರ್ ಈಗ, ಅಲ್ಲಿ 4th ಇಯರ್ ಈ ವರ್ಷ ಕಂಪ್ಲೀಟ್ ಸರ್ ಅವಂದು. ಅದೊಂದು ಅಚೀವ್ಮೆಂಟ್ ಸರ್ ನನ್ನ ಜೀವನದಲ್ಲಿ ಮರಿಲಾರದ ಕ್ಷಣ ಅಂದರೆ ಆ ಪಟ್ಲಿ ಮರಿ ನೆನಪು ಅಂದರೆ ಅದೇ ಸರ್ ನನಗೆ. ಮರಿಗಳು ಕಳುವು ಆದ್ರೂ ಕೂಡ ನಿಮ್ಮ ತಪ್ಪಲಿಲ್ಲ ಸರ್, ತಪ್ಪಲಿಲ್ಲ ಸರ್. ಗೌರ್ಮೆಂಟ್ ಸರ್ ರ್ಯಾಂಕ್ ಸಿಕ್ಸ್ ಸರ್ ಅವ್ನಿಗೆ. ನನ್ನ ಕಷ್ಟ ಹೆಂಗೆ ದೇವ್ರು ಹೊಂದಿಸ್ತಾ ಅನ್ನೋದಕ್ಕೆ ನಾನೇ ಉದಾಹರಣೆ ಸರ್. ಅವನು ಭಾಳ ಕಡಿಮೆ ಖರ್ಚಲ್ಲಿ ಹೋದ ಸರ್, ಗೌರ್ಮೆಂಟ್ ಸೀಟು, ಗೌರ್ಮೆಂಟ್ ಹಾಸ್ಟ್ಲು, ಬರೀ ಒಂದು ವರ್ಷಕ್ಕೆ 60-70 ಸಾವಿರ ಖರ್ಚು ಮಾಡ್ತಾನೆ ಸರ್ ಅಷ್ಟೇ ಅವನು. ಆಮೇಲೆ ಇವಾಗ ನೀವು ಹೈನುಗಾರಿಕೆ ಶುರು ಮಾಡಿದ್ರಿ, ಈ ಹಸಿರು ಮೇವನ್ನ ಕೊಂಡ್ಕೊಳ್ಳಿಕ್ ಶುರು ಮಾಡಿದ್ರು ಅಥವಾ ನೀವೇ ಬೆಳಿತೀರ? ಹಸಿ ಮೇವನ್ನ ನಾನೇ ಫಸ್ಟ್ ನಾಟಿ ಮಾಡಿದೆ ಸರ್, ಕೂಡ್ಲಿಗೆ ಹತ್ರ MBN7 ಅಂತಿದೆ ಸರ್, ಅಲ್ಲಿಂದ ತೊಗೊಂಬಂದು ನಾನು ನಾಟಿ ಮಾಡಿದೆ ಸರ್. ಅದು ಸರ್ ಒಂದು ಸರಿ ನಾಟಿ ಮಾಡಿದ್ರೆ 5 ವರ್ಷ ಬರುತ್ತೆ ಸರ್. ಇನ್ನೊಂದು ಯಾವ ರೀತಿ ಹಸುವಿಲ್ಲ, ನಾವು ಕೊಯ್ಕೆ ಅಂತ ಹೋದಂಗಲ್ಲ, 45 ದಿವಸಕ್ಕೆ ಮತ್ತೆ ಬೆಳೆಯುತ್ತೆ ಸರ್. 45 ದಿವಸಕ್ಕೆ 6-8 ಅಡಿ ಬೆಳೆಯುತ್ತೆ ಸರ್. ಅದು ನಾವು ಒಂದು ಕಡೆ ಕೊಯ್ಕೊಂಡೋದಾಗ ಒಂದು ಕಡೆ ಬರ್ತಾನೆ ಇರುತ್ತೆ ಸರ್. ಹಸುವಿಲಿಂದ ನನಗೆ ಕೊರತೆ ಆಗಲಿಲ್ಲ ಸರ್. ಆಮೇಲೆ ಹೈನುಗಾರಿಕೆ ಮಾಡಬೇಕಂದ್ರೆ ಹಸುವಿಲ್ಲ ಅಂತ ಕಂಪಲ್ಸರಿ ಏನಿಲ್ಲ ಸರ್. ನಮ್ಮ ಜನಕ್ಕೆ ಸಾಕಷ್ಟು ಜನಕ್ಕೆ ತಲೆಗೆ ಹೊಕ್ಕೊಂಬಿಡ್ತಾರೆ ಸರ್, ಹಸುವಿಲ್ಲಿದ್ರೆ ಮಾತ್ರ ಹೈನುಗಾರಿಕೆ, ಇಲ್ಲಾಂದ್ರೆ ಆಗೋದಿಲ್ಲ. ಹಸುವಿಲ್ಲಿ ಎಷ್ಟು ಕೊಡ್ಬೋದು ಸರ್ ಅಂದರೆ ನಾವು 10 ಕೆಜಿ ಹಸುವಿಲ್ಲಿ ಕೊಟ್ಟರೆ ಅದು ಯುಟಿಲೈಸ್ ಆಗಿದೆ 4 ಕೆಜಿ ಸರ್, ಇನ್ನು 6 ಕೆಜಿ ನೀರೇ ಅದರಲ್ಲಿ. ಅದು ನಮ್ಮ ರೈತರಿಗೆ ಗೊತ್ತಿಲ್ಲ. ಹಸುವಿಲ್ಲಿದ್ರೆ ಮಾತ್ರ ಹೈನುಗಾರಿಕೆ ಮಾಡಬೇಕು, ಇಲ್ಲಾಂದ್ರೆ ಮಾಡೋಕ್ಕಾಗದೇ ಇಲ್ಲ. ಸಾಕಷ್ಟು ಕಡೆ ನಮ್ಮ ಕೂಡ್ಲಿಗೆ ಏರಿಯಾದಲ್ಲಿ ಹಸುವಿಲ್ಲ ಇಲ್ಲ ಸರ್, ಎಲ್ಲ ಒಂದು 100 ಜನ ರೈತರಿದಾರಂದ್ರೂ 10 ಜನದಲ್ಲಿ ಇರ್ಬೋದು ಅಷ್ಟೇ. ನೀರಿನ ಸಮಸ್ಯೆ ಅಷ್ಟೇ ಇದೆ ನಮಗೆ. ಒಣಹುಲ್ಲು ಇದ್ರೂ ಹೈನುಗಾರಿಕೆ ಮಾಡ್ಬೋದು ಸರ್, ಏನು ತೊಂದರೆ ಆಗಲ್ಲ. ಒಣಹುಲ್ಲು ಎಷ್ಟು ಜಾಸ್ತಿ ಆಗ್ತೀವೋ ಅಷ್ಟು ಹಾಲು ಕ್ವಾಲಿಟಿ ಬರುತ್ತೆ ಸರ್. ಹಸುವಿಲ್ಲು ಎಷ್ಟು ಜಾಸ್ತಿ ಆಗ್ತೀವೋ ಹಾಲು ನೀರಾಗುತ್ತೆ, ಕ್ವಾಲಿಟಿ ಕಡಿಮೆ ಬರುತ್ತೆ. ಇದು ನಾನು ಕಂಡಿಡತಕ್ಕಂಥ ಸರ್. ಹೈನುಗಾರಿಕೆಗೆ ಹಸುವಿಲ್ಲು ಹಾಕಿದ ತಕ್ಷಣ ಹಾಲು ಜಾಸ್ತಿ ಕರೆಯುತ್ತೆ ಸರ್, ಹಾಲು ನೀರಾಗುತ್ತೆ. ನೀರಾಗಿದ್ರೆ ಫ್ಯಾಟ್ ಬರಲ್ಲ ಸರ್, ಇಷ್ಟೇ ವ್ಯತ್ಯಾಸ. ಆದರೂ ಕೂಡ ನೀವು ಹಸಿ ಹುಲ್ಲನ್ನು ಬೆಳೀತಾ ಇದ್ದೀರಿ, ನೇಪೇರು ಅಥವಾ Coke 4, Coke 3, Coke 2 ಅಂತ ಬೆಳೀತಾ ಇದೀವಿ ಸರ್. ಅದು ನೇಪೇರಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಸರ್, ಬೆಳೀತಾ ಇದೀವಿ. ನೀರಿನ ನಿರ್ವಹಣೆ ಸರ್, ನನ್ನಲ್ಲಿ 3 ಬೋರ್ ಇದೆ. 3 ಬೋರಲ್ಲಿ ಹೋದ ವರ್ಷ ಸಾಕಷ್ಟು ತೊಂದರೆ ಆಯ್ತು ಸರ್ ನನಗೆ. ಬಟ್ ಅಕ್ಟೋಬರ್ ನವಂಬರ್ಲಿ ಮಳೆ ಬಂತು ಸರ್, ಹಂಗಾಗಿ ಏನೂ ತೊಂದರೆ ಆಗಲಿಲ್ಲ. ಈಗ ಇನ್ನೊಂದು ಟೆಕ್ನಾಲಜಿ ಏನು ಸರ್ ಅಂದರೆ, ಈಗ ನಾನೇನು ಮಾಡ್ಬೇಕಂತ ಇದ್ದೀನಿ ಸರ್ ಅಂದರೆ, ಎಲ್ಲ ಹಸೆವ್ಲು ಈಗ 1 ಎಕರೆ ಮಾತ್ರ ಹಾಕಿದ್ದೀನಿ ಸರ್, 2 ಎಕರೆ 27 ಗುಂಟೆಯಲ್ಲಿ. ಇನ್ನು 1/2 ಎಕರೆಯಲ್ಲಿ ನನಗೆ ಡೇ ಆ್ಯಂಡ್ ಟೈಮ್ ಕಟ್ಟಲಿಕ್ಕೆ ಜಾಗ ಬೇಕು, ನಮ್ಮ ಮನೆಗೂ ಜಾಗ ಬೇಕು ಸರ್, ಮೇವು ಹಾಕೊಳ್ಳೋಕ್ಕೂ ಜಾಗ ಬೇಕು. 1/2 ಎಕರೆ ತೆಗೆದುಬಿಡ್ರಿ. ಇನ್ನು 1 ಎಕರೆಯಲ್ಲಿ ಸಪ್ರೇಟಾಗಿ ಒಂದು ತರಿ ತರಕಾರಿ ಹಾಕಿ ಡ್ರಿಪ್ಪಲ್ಲಿ ಸಬ್ಸಿಡಿ ತೊಗೊಂಡು ಡಿಪಾರ್ಟ್ಮೆಂಟ್ ಕಡೆಯಿಂದ ಡ್ರಿಪ್ಪಲ್ಲಿ ಹುಲ್ಲು ಬೆಳಿಬೇಕಂತ ಒಂದು ಯೋಜನೆ ಇದೆ ಸರ್. ಆ ಡ್ರಿಪ್ಪಲ್ಲಿ ಹುಲ್ಲು ಬೆಳೆದ್ರೆ ಸರ್ 1 ಇಂಚ್ ನೀರಿಯಲ್ಲೇ ನಾವು ಹುಲ್ಲು ಬೆಳಿಬೋದು ಸರ್. ಯಾಕಂದರೆ ಒಂದು ಸರಿ ನೀರು ಬಿಟ್ಟು ಬಂದ ಸರ್, 1 ವಾರದವರೆಗೆ ನೀರು ಕೇಳಲ್ಲ ಸರ್, ಬಾಡೋದಿಲ್ಲ ಸರ್. ಅದೇ ಸರ್ ಒಂದು ಕೊಯ್ಕೊಂಡಾಗೆಲ್ಲ ಬರ್ತಾ ಇರುತ್ತೆ, ಬರ್ತಾನೆ ಇದೆ ಸರ್. ಇನ್ನೊಂದು ಹೇಳಿದೆ ಸರ್, 5 ವರ್ಷ ಆಮೇಲೆ ಅದನ್ನ ಹುಲ್ಲು ತೆಗೆದುಬಿಡಬೇಕು, ಮಡಿಕೆ ಓಡಿಸ್ಬೇಕು, ಮತ್ತೆ ಹಾಕ್ಬೇಕಂದ್ರೆ ಸರ್ ಅದು ಮತ್ತೆ ಒಂದು ಹೊಸ್ದಾಗಿ ನಾಟಿ ಮಾಡಬೇಕು ಅಂತ. ಅದು ಬೀಜ ಬರಲ್ಲ ಸರ್, ಅದು ದಂಟೆ ದಾಟಿ ಮಾಡಬೇಕು. ನಾವು ಹೆಂಗೆ ಕಬ್ಬು ಹೆಂಗೆ ನಾಟಿ ಮಾಡ್ತೀವೋ ಹಂಗೆ ಈ ಸರಿ ಏನು ಮಾಡಿದೆ ಸರ್ ಅಂದರೆ, ಆ ಟೈಪ್ ಮಾಡೋದು ಬೇಡ ಅಂತೇಳಿ ಚಾಪ್ ಕೊಟ್ರು ತಂದೆ ಸರ್. ಫುಲ್ಲು ಬುಡಕೆ ಕಟ್ ಮಾಡಿ ಪೂರ್ತಿ ಬೆಂಕಿ ಹಚ್ಚಿ ಸರ್, ಅದಕ್ಕೆಲ್ಲ ಸುಟ್ಬಿಟ್ಟು ಹಳೆಯನ್ನೆಲ್ಲ ಇಷ್ಟ ಉದ್ದ ಬೆಳೆದಿರುತ್ತೆ ಸರ್ ಅದು, ಅದನ್ನೆಲ್ಲ ಪೂರ್ತಿ ಕಟ್ ಮಾಡಿ ಬೆಂಕಿ ಹಚ್ಚಿ ಮತ್ತೆ ಹಿಂದೆಲ್ಲ ನೀರು ಬಿಟ್ಟು ಬಿಟ್ಟಿದೆ ಸರ್. ಮತ್ತೆ ಚಿಗುರು ಬಂದಿದೆ, ಮತ್ತೆ ಇನ್ನು 5 ವರ್ಷದವರೆಗೂ ಅದೇ ನಾಟಿ ಮಾಡಿರ್ತಕ್ಕಂಥ ಹುಲ್ಲೇ ಬೆಳಿಬೋದು ಸರ್. ನಾನು ಬುಡ ತೆಗಿಸಿಲ್ಲ ಸರ್, ಯಾಕಂದರೆ ತಿರ್ಗಾ ಮಡಿಕೆ ಹೊಡಿಬೇಕು, ತಿರ್ಗಾ ಅದನ್ನೆಲ್ಲ ಇದು ಮಾಡ್ಬೇಕಂತ ತಿರ್ಗಾ ನಮ್ಗೆ 15-20 ದಿವಸ ವೇಸ್ಟ್ ಆಗುತ್ತೆ ಸರ್. ಮತ್ತೆ ಹುಲ್ಲು ಬರೋಕ್ಕೂ ಲೇಟ್ ಆಗುತ್ತೆ ಸರ್, ಯಾಕಂದರೆ ಫಸ್ಟ್ ಸರಿ ಮಾತ್ರ 60-70 ಡೇಸ್ ಬೇಕು ಸರ್, ಆಮೇಲೆ ಬರ್ತಾ 40 ಡೇಸಿಗೆ ಬರೋದು ಸರ್. ನಾನು ಈ ಸರ್ ಆ ಟೈಪ್ ಮಾಡಿಲ್ಲ ಸರ್, ಹೊಸದೇನಾದರೂ ಮಾಡ್ಬೇಕಂತ ವೀಡ್ ಕಟ್ರ ತಂದು ಫುಲ್ಲು ಬುಡಕ್ಕೆ ಕಟ್ ಮಾಡಿದೆ ಸರ್. ಕಟ್ ಮಾಡಿದ ಮೇಲೆ ಮತ್ತೆ ಬೆಂಕಿ ಹಚ್ಚಿಬಿಟ್ಟು, ಯಾಕಂದರೆ ದಂಟಿರ್ತಾವಲ್ಲ ಸರ್, ಒಣದಂಟೆಲ್ಲ ಭಾಳ ಇಷ್ಟ ಹತ್ರ ಬೆಳೆದು ಬಿಟ್ಟಿರ್ತದೆ ಸರ್. ಅವೆಲ್ಲ ಸುಟ್ಟ ಮೇಲೆ ಬೆಂಕಿ ಇಟ್ಟ ಮೇಲೆ ಚಿಗುರು ಬಂದಿದೆ ಸರ್, ಯೂರಿಯಾ ಹಾಕಿ ಚೆನ್ನಾಗಿ ಬರ್ತದೆ, ಮತ್ತೆ 40 ದಿವಸಕ್ಕೆ ಬರ್ತಾ ಇದೆ ಸರ್. ಅಂದರೆ ಬೆಂಕಿ ಹಾಕಿ ಸುಟ್ಟು ಕೂಡ ಮತ್ತೆ ಚಿಗುರು ಬಂದಿದೆ, ಹಿಂದೆಲ್ಲ ನೀರು ಬಿಡಬೇಕು ಸರ್. ಈಗ ಬೆಂಕಿ ಸುಟ್ಟಿ ಬಂದರೆ ಸರ್, ಈಗ 10 ಗಂಟೆ ಸುಟ್ಟಿ ಹೋದ್ರೆ 11 ಗಂಟೆ ನೀರು ಬಿಡಬೇಕು ಸರ್. ನೀರಿನ ತೊಟ್ಟಿದೆ ಸರ್, ಕರೆಕ್ಟ್ ನಮ್ಗೆ ಇವತ್ತು ಎಷ್ಟು ನೀರು ಕಟ್ಟಕ್ಕಾಗುತ್ತೋ ಅಷ್ಟು ಬೆಂಕಿ ಇಡೋದು ಸರ್, ಅಷ್ಟು ನೀರು ಬಿಡೋದು ಸರ್. ಮತ್ತೆ ಅಷ್ಟೇ ಬರ್ತಾ ಇದೆ. ಅಂದರೆ ಏನು 5 ವರ್ಷನೇ ಲಾಸ್ಟು ಅದು ಬರಲ್ಲ, ಅದು ಆಯುಷ್ಯ ಮುಗೀತು ಅಂತ ಹೇಳಿದ್ರಲ್ಲ, ಅದು ಕಂಟಿನ್ಯೂ ಆಗಿದೆ ಸರ್. ಇದೀಗ 2 ವರ್ಷ ಎಕ್ಸ್ಟ್ರಾ ಆಗಿದೆ ಸರ್. ಬಟ್ ಅದು ನನ್ನ ಅಚೀವ್ಮೆಂಟ್ಸ್. ಅಲ್ಲಿಗೆ ಸೀಮಿತ ಆಗಿಬಿಟ್ಟಿದೆ ಸರ್ ನಮ್ಮ ರೈತರು, ಹೊಸದು ಯಾವುದು ಕಲಿಯೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಆ ಫೀಡ್ ತಿನ್ನಲ್ಲ, ಅದು ನಲಗೆ ಬಿಡ್ತಾರೆ ಸರ್, ತಿನ್ನಿಸ್ಬೇಕು ಅದನ್ನು. ಸ್ವಲ್ಪ ಅಭ್ಯಾಸ ಮಾಡಬೇಕು ಸರ್ ಅಷ್ಟೇ. ಅಭ್ಯಾಸ ಮಾಡಿ ತಾನಾಗಿ, ಮಕ್ಕಳು ಯಾರು ಒಂದೇ ಸರ್ ಊಟ ಮಾಡಲ್ಲ, ಒಂದೊಂದೇ ತುತ್ತು ಇಡಬೇಕು. ಅದಾದ್ರೂ ಅಷ್ಟೇ ಸರ್, ಪ್ರತಿಯೊಂದು ಅಭ್ಯಾಸ ಮಾಡ್ಕೊಳ್ಳೋದು ಸರ್, ನಾವು ಹೆಂಗೋ ಹಂಗೆ ಸರ್ ಅವು. ಆದ್ರೆ ನಮ್ಮ ರೈತರು ಏನು ಸರ್ ಅಂದರೆ ಕಷ್ಟಪಡಲ್ಲ, ಒಂದ್ಸರಿ ಯಾಕೆ ನೋಡ್ತಾರೆ ಅದು ತಿನ್ನಲ್ಲ ಬಿಟ್ಬಿಡ್ತಾರೆ ಅಷ್ಟೇ. ಅದನ್ನ ತಿನ್ನಿಸ್ಬೇಕು ಸರ್, ಆ ತಿನ್ನಿಸಿದ್ರೆ ಅದೆಲ್ಲ ಸರ್ ಹೋಗುತ್ತೆ. ಆಮೇಲೆ ಹೈನುಗಾರಿಕೆ ನಿರ್ವಹಣೆ ಮಾಡೋದು ಬಹಳ ಕಷ್ಟ ಅಂತ ಹೇಳ್ತಾರಲ್ಲ, ಅದನ್ನ ನಿರಂತರವಾಗಿ ಅಲ್ಲಿ ನೀವು ಇರ್ಬೇಕಾಗತ್ತೆ, ನೋಡ್ಬೇಕಾಗತ್ತೆ. ಯಾಕಂದ್ರೆ ಒಂದು ಕ್ಷಣ ಕೂಡ ನೆಗ್ಲೆಕ್ಟ್ ಮಾಡಂಗಾಗಲ್ಲ ಸರ್. ನಿಮ್ಮ ಅನುಭವ ಏನು? ನಮ್ಮ ಸರ್, ನನ್ನ ದಿನಚರಿ ಹೇಳ್ತೀನಿ ಸರ್, ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ತೀನಿ ಸರ್. ಯಾಕಂದ್ರೆ ನಂದು 6 ಗಂಟೆ ಅಷ್ಟೇ, ಹಾಲಿನ ಗಾಡಿ ಅಲ್ಲಿಂದ ವಾಹನ ಬಿಡುತ್ತೆ. 5 ಗಂಟೆ 10 ನಿಮಿಷಕ್ಕೆ ನಾನು ಸಗಣಿ ತುಂಬ್ತೀನಿ ಸರ್, 20 ಹಸು ಸಗಣಿ ತುಂಬ್ತೀನಿ 10 ನಿಮಿಷದಲ್ಲಿ. ಏನು ಸರ್ ಅಂದರೆ, ನಾವು ಪ್ಲಾಸ್ಟಿಕ್ಕಿಂದು ಬ್ಲೇಡ್ ಮಾಡ್ಕೊಂಡಿರ್ಬೇಕು ಸರ್, 6 ಇಂಚ್ ಪೈಪ್ ಬರುತ್ತಲ್ಲ, ಕಟ್ ಮಾಡ್ಕೊಂಡು ಬ್ಲೇಡ್ ಮಾಡ್ಕೊಂಡಿದ್ದೀವಿ. ಇಲ್ಲಾಂದ್ರೆ ತೊಳೆಯೋಕೆ ನೀರು ಜಾಸ್ತಿ ಬೇಕು ಸರ್. ಎಲ್ಲ ಹಸು ನೀರು ಉಗ್ಗಿದ ತಕ್ಷಣನೇ ಒಂದೊಂದು ಕಡೆಯಿಂದ ಹಸು ಕರ್ಕೊಂತ ಹೋಗ್ತೀವಿ ಸರ್, ನಾವು ನಮ್ಮ ಮಿಸ್ಸಸ್ಸು ನಮ್ಮ ಚಿಕ್ಕಮ್ಮ. ನಾನು 4 ಯಂತ್ರ ಹಾಕ್ಕೊಳ್ತೀನಿ ಸರ್. ಎಲ್ಲ ಹಸುಗಳು ಯಂತ್ರ ಹಾಕ್ಸೋಣಲ್ಲ ಸರ್, ಕೆಲವೊಂದು ಹಸು ಹಾಕ್ಕೊಳ್ಸೋದಾಗುವ, ಕೆಲವೊಂದು ಹಸು ಹಾಕ್ಸ್ಕೊಳಲ್ಲ, ಕೆಲವೊಂದು ಹಸು ಹಾಕ್ಕೊಂಡ್ರು ಹಾಲು ಕಡಿಮೆ ಕೊಡ್ತಾರೆ ಸರ್. 6 ಗಂಟೆ 5 ನಿಮಿಷ ಇದ್ದಂಗೆ ಹಾಲು ಕರಿತೀವಿ ಸರ್. ಎಲ್ಲ ಹಸು ಹಾಲು ಕರೆದು ಬಿಡ್ತೀವಿ ಸರ್. ನಂದು ಹೆಂಗಿದೆ ಸರ್ ಅಂದರೆ 15 ದಿವಸದಲ್ಲಿ 8 ಹಾಲು ಕರಿತೀವಿ ಸರ್, ಇನ್ನೆಂಟು 7 ಹಾಲು ಕರಿಯಲ್ಲ. ನಾನು ಆ ರೀತಿ ಟರ್ನ್ ಓವರ್ ಮಾಡ್ಕೊಂಡಿದ್ದೀನಿ ಸರ್. ಯಾಕಂದರೆ ನಿರಂತರ 360 ದಿವಸ ನನಗೆ ಅಷ್ಟೇ ಆದಾಯ ಬರಬೇಕು. ಒಂದು ಪ್ರೆಗ್ನೆನ್ಸಿ ಆಗ್ತಂದ್ರೆ ಒಂದು ಈ ಇತ್ತ ಸರ್, ಆ ಟೈಪ್ ರೊಟೇಷನ್ ಮಾಡ್ಕೊಂಡಿದ್ದೆ. ಯಾಕೆ ನಾನೇ ಆರ್ಟಿಫಿಷಿಯಲ್ ಇನ್ಸ್ಯುಮೇಷನ್, ಏ ಮಾಡೋನು ನಾನೇ ಸರ್. ಹಂಗಾಗಿ ನನಗೆ ಕರೆಕ್ಟ್ ಒಂದು ಡೈರಿ ಮೆನ್ಷನ್ ಮಾಡಿದ್ದೀನಿ, ಒಂದು ಹಸುಗೆ ಒಂದು ಹೆಸರು ಕೊಟ್ಟಿದ್ದೀನಿ. ಈ ಟೈಮಲ್ಲಿ ಅದು ಈಯುತ್ತೆ, ಈ ಟೈಮಲ್ಲಿ ಅದು ಹಾಕುತ್ತೆ, ಎಲ್ಲದೂ ನಾನು ಅಬ್ಸರ್ವ್ ಮಾಡ್ತಾನೆ ಇರ್ತೀನಿ ಸರ್. ನಮ್ಮ ಮನೆಯಲ್ಲಿ 21 ದಿವಸಕ್ಕೆ ಒಂದು ಸರಿ ಬೆದಿಗೆ ಬರುತ್ತೆ ಸರ್, ಅದನ್ನು ನಮ್ಮ ಮನೇಲಿ ಹೇಳ್ತೀನಿ, ಇಂಥ ದಿನ ಅದು ಬೆದಿಗೆ ಬರುತ್ತೆ, ಅಬ್ಸರ್ವ್ ಮಾಡ್ತಾ ಇರಬೇಕು ಸರ್. ಯಾಕೆ ಸರ್ ಅಂದರೆ ಇನ್ನೊಂದು ಹಸು ಆರಕ್ಕೆ ಹೋದಾಗ ನಮ್ಮ ಮೇಲೂ ಆರೋ ಚಾನ್ಸ್ ಇರುತ್ತೆ ಸರ್, ಅದರಿಂದ ನಮ್ಗೆ ಅಪಾಯ ಇರುತ್ತೆ. 6 ಗಂಟೆಗೆ ಹಾಲು ಕರೆಯೋದೆಲ್ಲ ಆಗುತ್ತೆ ಸರ್. ಹಾಲು ಕರೆಯೋದ ತಕ್ಷಣ 6 ರಿಂದ 6.5 ವರೆಗೆ ಮೈ ತೊಳಿದ್ದೀನಿ ಸರ್. ಅಂದರೆ 20 ಹಸು ಮೈ ತೊಳೆಯಲ್ಲ ಸರ್, 10 ಇವತ್ತು ತೊಳಿತೀನಿ, ಒಂದೊಂದು ದಿವಸ 10 ತೊಳಿತೀನಿ ಸರ್. ಯಾಕಂದ್ರೆ ನೀರಿನ ಅಭಾವ. ನಮ್ಮಲ್ಲಿ ಏನಾಗಿದೆ ಸರ್, ದಿನ ಮೈ ತೊಳಿಬೇಕು ಅನ್ನೋದೊಂದು ತಲೆಗೆ ಮನುಷ್ಯರಿಗೆ ಸರ್. 10 ಹಸು ಮೈ ತೊಳಿತೀನಿ ಸರ್, ಇನ್ನು 10 ಹಸು ತಿರುಗಿ ತೊಳಿತೀನಿ. 6 ವರೆಗೆ ಮೈ ತೊಳೆದಾಗುತ್ತೆ ಸರ್. 6 ವರೆಯಿಂದ ಹೊರಗೆ ಕಟ್ಟಿ ಫುಡ್ ರೆಡಿ ಇರುತ್ತೆ ಸರ್. ಫುಡ್ ಕಳಿಸಿರ್ತೀನಿ ಸರ್. ಫುಡ್ ಯಾವ ರೀತಿ ಸರ್ ಅಂದರೆ ಒಂದು ಹಿಟ್ಟು ಕೊಡಬೇಕು, ಒಂದು ಡೈರಿ ಬೂಸ ಕೊಡಬೇಕು, ಒಂದು ಹಿಂಡಿ ಕೊಡಬೇಕು ಸರ್. ಯಾಕಂದರೆ ಎಣ್ಣೆ ಅಂಶ ಬೇಕು ಸರ್ ಅದಕ್ಕೆ. ನಾವೇನು ಮಾಡ್ತೀವಿ ಸರ್ ಅಂದರೆ ಶೇಂಗಾ ಹಿಂಡಿನ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಕೊಡ್ತೀವಿ, ಯಾಕಂದರೆ ಅದು ಕಾಲು ಜಾಸ್ತಿ ಆಗುತ್ತೆ ಸರ್. ಬೇಸಿಗೆ ಕಾಲದಲ್ಲಿ ಹತ್ತಿ ಹಿಂಡಿ ಕೊಡ್ತೀವಿ ಸರ್. ಹತ್ತಿ ಹಿಂಡಿ ಯಾಕೆ ಕೊಡ್ತೀವಿ ಅಂದರೆ 10 ಲೀಟ್ರ್ ಕರಿ ಹಸು 9 ಲೀಟ್ರ್ ಕರೀತೆ ಸರ್, ಅಲ್ಲಿ ಫ್ಯಾಟ್ ಬರುತ್ತೆ. ನಾವು ಹಾಲು ಜಾಸ್ತಿ ಬೇಕಂದ್ರೂ ಮಾಡ್ಕೋಬೋದು ಸರ್, ಕಡಿಮೆ ಬೇಕಂದ್ರೂ ಮಾಡ್ಕೋಬೋದು. ಇದನ್ನು ಯಾರು ನಮ್ಮ ರೈತ ಸಂಶೋಧನೆ ಮಾಡಲ್ಲ. ಆಮೇಲೆ ಅದು ಫಾರ್ಮಲ್ ಹೆಂಗಿದೆ ಸರ್, ಅದು 1 ಲೀಟ್ರ್ ಹಾಲಿಗೆ 1/2 ಕೆಜಿ ಫೀಡ್ ಕೊಡಲೇಬೇಕು ಸರ್. ಹಿಂಡಿ ಇಟ್ಟು ಡೈರಿ ಬೂಸ 3 ಸೇರಿ ಕೊಡಬೇಕು ಸರ್, ಬರೀ ಒಂದೇ ಹೇಳಲ್ಲ. ಅವು ಆ 3 ಯಾಕೆ ಸಮ ಪ್ರಮಾಣದಲ್ಲಿ ಕೊಡಬೇಕು ಸರ್, ಡೈರಿ ಬೂಸ್ದಲ್ಲಿ ಎಲ್ಲ ಕಾನ್ಸಂಟ್ರೇಟ್ ಫೀಡ್ ಇರುತ್ತೆ, ತೊಂದರೆ ಇಲ್ಲ. ಹಾಲು ಜಾಸ್ತಿ ಬರೋಕ್ಕೆ ಇಟ್ಕೊಡ್ತೀವಿ, ಬರೀ ಡೈರಿ ಫೀಡ್ ಕೊಟ್ಟರೆ ಹಾಲು ಜಾಸ್ತಿ ಆಗಲ್ಲ ಸರ್. ಬರೀ ಇಟ್ಕೊಟ್ರೆ ಫೀಡ್ ಜಾಸ್ತಿ ಆಗಲ್ಲ. ದೇಹಕ್ಕೆ ಒಂದು ಎಣ್ಣೆ ಅಂಶ ಬೇಕು, ನಾವು ಹಂಗಾಗಿ ಶೇಂಗಾ ಹಿಂಡಿ ಕೊಡ್ತೀವಿ ಸರ್. ಅವು 3 ಸೇರಿ 1 ಲೀಟ್ರ್ ಹಾಲಿಗೆ 1/2 ಕೆಜಿ ಫೀಡ್ ಸರ್. ಅಂದರೆ ಒಂದು ದಿವಸಕ್ಕೆ ನಮ್ಮ ಹಸು 20 ಲೀಟ್ರ್ ಹಾಲು ಕೊಡ್ತೀವಿ ಅಂದರೆ 10 ಕೆಜಿ ಬೂಸ ಕೊಡಬೇಕು ಸರ್, ಅವು 3 ಸೇರಿ. ನಾವು ಅವಾಗ ಏನು ಮಾಡ್ತೀವಿ ಸರ್ ಅಂದರೆ 1 ಕೆಜಿ ಹಿಂಡಿ ಕೊಡ್ತೀವಿ, 5 ಕೆಜಿ ಡೈರಿ ಬೂಸ ಕೊಡ್ತೀವಿ, 5 ಕೆಜಿ ಇಟ್ಟು ಕೊಡ್ತೀವಿ ಸರ್. 1.5 ಕೆಜಿ ಬಾಡಿ ಮೇಂಟೆನ್ಸ್ ಕೊಡ್ರಿ ಅಂತ ಹೇಳ್ತೀವಿ ಸರ್. ಯಾಕೆ ಬಾಡಿ ಮೇಂಟೆನ್ಸ್ ಕೊಡಬೇಕಂತಂದರೆ, ನಮ್ಮಲ್ಲಿರ್ತಕ್ಕಂಥ ಮೇವಿಗೆಲ್ಲ ಔಷಧಿ ಹೊಡೆದು ಏನೂ ಇಲ್ಲ ಸರ್, ಅದರಲ್ಲಿ ಸತ್ವನೇ ಇರಲ್ಲ. ಬದುಕ ಪೂರ್ತಿ ಅಷ್ಟೇ ಮೇವು, ಅದಕ್ಕೆ ಫೀಡಲ್ಲೇ ಅದಕ್ಕೆ ಏನಾದರೂ ಸಿಗೋದು. HFS ಒಂದೂವರೆ ಕೆಜಿ ಬಾಡಿ ಮೇಂಟೆನ್ಸ್ ಕೊಡ್ರಿ ಅಂತೀವಿ ಸರ್. 11.5 ಕೆಜಿ ಫೀಡ್ ಕೊಟ್ಟರೆ ನಮಗೆ ಅಪ್ರಾಕ್ಸಿಮೇಟ್ಲಿ ರೇಟ್ 210-220 ಆಗುತ್ತೆ ಸರ್ ಅಷ್ಟೇ. ಅದೇ ಹಾಲಿನ ಈಗಿನ ರೇಟ್ ತೊಗೊಂಡ್ರೆ ನಮಗೆ 20 ಲೀಟ್ರ್ ಹಾಲಿಗೆ 400 ಚಿಲ್ಲರ್ ಆಗುತ್ತೆ ಸರ್. ಅಲ್ಲಿಗೆ ನಮಗೆ 60% ನಮಗೆ ಸೇವಿಂಗ್ ಆಗುತ್ತೆ ಸರ್. ನಮ್ಮ ರೈತರು ಏನು ಮಾಡ್ತಾರೆ ಸರ್ ಅಂದರೆ 60% ನಾವು ತೊಗೊಂಡು 40% ಅದಕ್ಕೆ ಹಾಕ್ತಾರೆ, ಅಲ್ಲೇ ನಮಗೆ ಲಾಸ್ ಆಗುತ್ತೆ ಸರ್. ನಮ್ಮ ಉದ್ದೇಶ ಏನು ಸರ್ ಅಂದರೆ 100 ರೂಪಾಯಿ ಆದಾಯ ಬಂದರೆ 40 ರೂಪಾಯಿ ಮಾತ್ರ ನಮ್ಮದು, 60 ರೂಪಾಯಿ ಹಸುಗೆ ಖರ್ಚು ಮಾಡಬೇಕು ಸರ್. ಹಂಗಿದ್ರೆ ಮಾತ್ರ ಹೈನುಗಾರಿಕೆಯಲ್ಲಿ ಸಕ್ಸಸ್ಫುಲ್ ಸರ್. ನಾವೆಲ್ಲ 30 ರೂಪಾಯಿ ಅದಕ್ಕೆ ಹಾಕಿ 60 ರೂಪಾಯಿ ತೊಗೊಳಕ್ಕೆ ಹೋದಾಗ ನಮಗೆ ಕೊಡ್ತಾ ಬೇಡ ಸರ್. ಹೈನುಗಾರಿಕೆ ಲಾಸ್ ಆಗ್ತಿರೋ ಉದ್ದೇಶ ಇಷ್ಟೇ. ಇಷ್ಟೆಲ್ಲ ಕೆಲಸ ಇರುತ್ತೆ ಅಂತ ಹೇಳಿದ್ರಲ್ಲ, ಕೆಲಸ ಮಾಡ್ಲಿಕ್ಕೆ ಎಷ್ಟು ಜನ ಇದ್ದಾರೆ? ನಾವು ಯಾರಿಲ್ಲ ಸರ್, ನಾನು ನಮ್ಮ ಚಿಕ್ಕಮ್ಮ ನಮ್ಮ ಮಿಸ್ಸಸ್ ಅಷ್ಟೇ. ಏನು ಸರ್ ಅಂದರೆ ಈ ಪದ್ಧತಿ ಹೆಂಗಿದೆ ಸರ್ ಅಂದರೆ, ನಾನೀಗ 6 ವರೆಗೆ ಹೊರಗಡೆ ಬಿಡ್ತೀನಿ, ಮುಸ್ರೆ ಬಂದಿದೆ ಸರ್ ಕಂಟಿನ್ಯೂ ಆಗಿ, ಎಲ್ಲ ಫುಡ್ ಕಲಿಸಿಬಿಟ್ಟಿರ್ತೀವಿ ಸರ್. ಅಲ್ಲಿ ನಾನು ಮೈ ತೊಳೆದ್ರಾಗೆ ನಮ್ಮ ಚಿಕ್ಕಮ್ಮರು ಕಲಿಸಿಬಿಟ್ಟಿರ್ತಾರೆ ಸರ್, ನಾನು ನಮ್ಮ ಮಿಸ್ಸಸ್ ಮೈ ತೊಳೆದ್ರಾಗೆ. ಕರೆಕ್ಟ್ ಅವು ಬಾನಿ ಬಂದ್ಬಿಡ್ತಾವೆ ಸರ್, ಒಳಗಡೆ ಕಂಡಿಬಿಟ್ರೆ ಹೊರಗಡೆ ಬಂದ್ಬಿಡ್ತಾವೆ ಸರ್. ಅಲ್ಲೆಲ್ಲ ಫೀಡ್ ತಿಂತಾವೆ, ಫುಡ್ ತಿಂದಾದ್ಮೇಲೆ ನೀರು ಹಾಕ್ತೀವಿ ಸರ್. ಯಾಕಂದರೆ ದೇಹದಲ್ಲಿ 4 ಕೋಟೆ ಇರುತ್ತೆ ಸರ್, ಹಸು ದೇಹದಲ್ಲಿ 4 ಕೋಟೆ ಜೀರ್ಣ ಹೋಗ್ಬೇಕಂದ್ರೆ ಫೀಡ್ ಗಟ್ಟಿ ಸರ್, ಫೀಡ್ ಸರ್. ಯಾಕಂದ್ರೆ ನಾವು ಬೇಸಿರಲ್ಲ ಅದನ್ನು, ಆ ಗಟ್ಟಿ 4 ಕೋಟೆಲಿ ಜೀರ್ಣಾಗಿ ಸಗಣಿಯಾಗಿ ಹೊರಕೋಬೇಕು. ನಮಗೆ ನೀರಾಗಿ ಕುಡಿಸ್ಬಾರ್ದು ಸರ್. 99% ಜನ ನಮ್ಮ ಕೂಡಲಿಗೆ, ಬಳ್ಳಾರಿ, ದುರ್ಗ, ಯಾವ ಡಿಸ್ಟಿಕಲ್ಲಿ ನೀರಾಗಿ ಫುಡ್ ಹಾಕ್ತಾರೆ ಸರ್. ಒಂದು ಮುಸ್ರೆ ಮನೆಯಲ್ಲಿ ಒಂದು 4 ಕೊಡ ನೀರು ಹಾಕ್ತಾರೆ, ಒಂದು 2 ಕೆಜಿ ಫುಡ್ಡಾಗಿ ತಿರುಸ್ತಾನೆ ಇರ್ತಾರೆ. ಅದು ಆಸೆ ಕುಡಿತಾನೆ ಇರುತ್ತೆ ಸರ್. ಅದು ಕುಡ್ದಂಗೆಲ್ಲ ಕುಡ್ದಂಗೆ ಏನು ಸರ್, ಗರ್ಭಕ್ಕೆ ಹೊಟ್ಟೆ ಜಗ್ತಾ ಹೋಗುತ್ತೆ ಸರ್. ಅದು ಸರೌಂಡಿಂಗ್ ಇಲ್ಲೇನು ಓಡಾಡಪಾಗ ನೋಡ್ತೀರಿ, ಹೊಟ್ಟೆ ಜಗ್ಗಿರುತ್ತೆ. ಆ ಜಗ್ದಾಗ ಏನು ಸರ್ ಅಂದರೆ ಗರ್ಭಕೋಶ ಕೆಳಗಡೆ ಹೋಗುತ್ತೆ, ಕರವಾಕ ಸಮಯದಲ್ಲಿ ಭಾಳ ತೊಂದರೆ ಆಗುತ್ತೆ ಸರ್. ನಾವು ಬಲವಂತ ನೀರು ಕುಡಿಸಿದಂಗೆ ಅವಕ್ಕೆ, ಬಲವಂತ ನೀರು ಕುಡಿಸಿದಾಗ ಸಗಣಿ ನೀರಾಗಿ ಹಾಕ್ತವೆ, ದನಕ್ಕೇನು ಗಲೀಜಾಗುತ್ತೆ. ನಾನು ಗುಜರಾತ್ಗೆ ಹೋಗಿ ಬಂದಿದ್ದೀನಿ ಸರ್. ಗುಜರಾತಲ್ಲಿ ಡ್ರೈ ಫೀಡೇ ಇರ್ತಾರೆ ಅವರು. ನಾವಿನ್ನ ಸ್ವಲ್ಪ ಬಂದಿದ್ದೀವಿ, ಅವರು ಡ್ರೈ ಫೀಡೆ ಕಟಿ ಕಟ್ಟೆ ಅಂತಲೇ ತಿನ್ನುತ್ತೆ. ನಾವು ಬಟಾಣಿ ಹೆಂಗೆ ತಿಂತ ಅವ್ನು ತಿಂತಾನೆ ಇರುತ್ತೆ ಪೇಣಿನ. ನಾವು ಆ ಫೀಡ್ ಇಟ್ಟಾಗ ಏನು ಸರ್ ಅಂದರೆ, ನಾವು ಅದಕ್ಕೆ ಅಡ್ಜಸ್ಟ್ ಆಗಬೇಕಂದ್ರೆ ನೆತ್ತಿಗೆ ಇರುತ್ತೆ, ನಾವು ಇಟ್ಟು ಮಿಕ್ಸ್ ಮಾಡ್ತೀವಿ ಅನ್ನೋ ದೇಶಕ್ಕೆ ಅನ್ನ ಸಾರು ಕಲಿಸಿದಂಗೆ ಕಲಿಸ್ತೀವಿ ಸರ್. ಕಟ್ಟಿ ಕಟ್ಟೆನ ತಿನ್ಬೇಕು ಸರ್. ಆಮೇಲೆ ನೀರು ಹಾಕ್ರಿ ಸರ್, ಎಷ್ಟು ಬೇಕಷ್ಟು ಕುಳಿಯುತ್ತೆ. ಬರುವಂಥ ನಾವು ನೀರು ಕುಡಿಸೋ ಅವಶ್ಯಕತೆ ಇಲ್ಲ ಸರ್. ಓಕೆ, ಬೇಸಿಗೆ ಈ ಟೈಮಲ್ಲಿ ಕಡಿಮೆ ಸರ್ ತೊಗೊಳ್ಳೋದವು. ಆಮೇಲೆ ಮತ್ತೊಂದು ಗೋದಲಿ ಕಟ್ತೀವಿ ಸರ್, ಹಿಂದ್ಗಡೆ ಒಂದು ಸೆಟ್ ಮಾಡಿದ್ದೀನಿ ಸರ್, ಒಳಗಡೆ ಒಂದು ಸೆಟ್ ಮಾಡಿದ್ದೀನಿ ಸರ್ ನಾನು. ಯಾಕೆ ಸರ್ ಅಂದರೆ, ಒಂದೇ ಎತ್ತರ ಇದ್ದರೆ ದನಕ್ಕೆ ಆರೋದಿಲ್ಲ, ಉಣ್ಣೆ ಜಾಸ್ತಿ. ಮೇನ್ ಬರೋದು ಉಣ್ಣೆ ಸರ್. ಅದಕ್ಕೆ ಉಣ್ಣೆ ಒಂದು ತಲೆರಿಯಾ ಬಿಟ್ಟರೆ ಇನ್ಯಾವ ಕಾಯಿಲೆ ಬರಲ್ಲ. ಆ ಉಣ್ಣೆ ಬಂತಂದ್ರೆ ನಾವು ಅದನ್ನ ಮೇಂಟೈನ್ ಮಾಡೋಕ್ಕಲ್ಲ ಸರ್. ರಕ್ತ ನೀರು ಬಿಡ್ತೇವೆ ಸರ್, 1000 ಗಟ್ಟಲೆ ಒಂದು ಆಕಸಲ್ಲಿ ಇರ್ತವೆ. 6 ವರೆಯಿಂದ 7 ಗಂಟೆಗೆ ಕರೆಕ್ಟ್ ಗ್ವಾರ್ಲಿ ಕಟ್ಬಿಡ್ತೀವಿ ಸರ್ ಹೊರಗಡೆ. ಮೇವಾಗಲಿ ಯಾವುದೇ ಆಗಲಿ. ಆ ಚಾಪ್ ಕಟ್ಟರ್ಗೆ ಹೊಡೆದ ತಕ್ಷಣ ಅದನ್ನೇನು ಮಾಡ್ತೀವಿ ಸರ್, ರಾತ್ರಿನೇ ಉಪ್ಪು ನೀರು ಬೆಲ್ಲದ ನೀರನ್ನ ಚುಮ್ಸಿಬಿಟ್ಟಿರ್ತೀನಿ ಸರ್. ನಾವು ಮೊಸರಿಗೆ ಆಮೇಲೆ ಈ ಫುಡ್ಡಿಗೆ ಉಪ್ಪು ಬೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಸರ್. ಆ ಮೇವಿಗೆ ಚುಮ್ಸಿದಾಗ ಏನಾಗುತ್ತೆ ಸರ್ ಅಂದರೆ, ನೈಟೆಲ್ಲ ಸ್ವಲ್ಪ ಮೆತ್ತಗಾಗಿರುತ್ತೆ ಸರ್, ಜೋಳ ಸೊಪ್ಪು ಆಡಿರುತ್ತೆ ಸರ್, ಗಂಟಲಲ್ಲೆಲ್ಲ ಕೊಯ್ಯುತ್ತೆ ಒಳಗಡೆ, ಅದು ನಮಗೆ ಗೊತ್ತಾಗಲ್ಲ. ನಾವು ಮೇವು ತಿನ್ನುತ್ತೆ ಉಳುತ್ತೆ ಅಂತೀವಿ, ಆ ನೀರು ತುಂಬಿಸಿ ಮುಚ್ಚಿಕ್ಬಿಡ್ತೀವಿ ಸರ್. ಬೆಳಗ್ಗೆ ಅಷ್ಟೊತ್ತಿಗೆ ಒಂಥರ ಟೇಸ್ಟ್ ಬಂದಿರುತ್ತೆ ಸರ್, ಅದು ಮುಗ್ಗುವಾಸನೆ ಬಂದಿರುತ್ತೆ. ಕರೆಕ್ಟ್ ಒಂದು ಬಿದಿರು ಪುಟ್ಟಿಲಿ ಒಂದು 8 ಕೆಜಿಯಿಂದ 10 ಕೆಜಿ ಬರ್ಬೋದು ಸರ್, ಅದಕ್ಕೆ ಒಂದೊಂದು ಪುಟ್ಟಿ ಹಾಕ್ಬಿಡ್ತೀವಿ ಸರ್ ಎಲ್ಲ ಹಸುಗಳಿಗೆ. ಅದು ಬೆಲ್ಲ ನೀರು ಉಪ್ಪು ನೀರು ಚುಮ್ಸೋ ಉದ್ದೇಶ ಏನು ಸರ್ ಅಂದರೆ, ಮೇವು ಏನು ಉಳಿಸ್ಬಾರ್ದು ಸರ್ ನಮಗೆ, ಯಾಕಂದ್ರೆ ನಾನು ಮೇವು ಕಾಸ್ಟ್ಲಿ 2 ಲಕ್ಷ ಆಗುತ್ತೆ ಸರ್ ವರ್ಷಕ್ಕೆ, ಯಾಕಂದರೆ ಮಳೆ ಕಡಿಮೆ, ಹೋದ ವರ್ಷ ಕಡಿಮೆ ಸಿಕ್ಕಿ ಸರ್ ರೇಟು, ಬಟ್ ಕೊಂಡ್ಕೋಬೇಕಂದ್ರೆ ರೇಟ್ ಸರ್, ಟ್ಯಾಕ್ಟ್ರನ್ನ 6,000 ರೂಪಾಯಿ. ಅವಾಗ ಏನು ಮಾಡ್ತೀವಿ ಸರ್ ಅಂದರೆ, ಅದು ಉಪ್ಪು ನೀರು ಬೆಲ್ಲ ಚುಮ್ಸೋ ಒಂದು ಪುಟ್ಟಿ ಹಾಕಿದಾಗ ಸ್ವೀಟ್ ಬರುತ್ತೆ ಸರ್, ಅದಕ್ಕೆ ಎಲ್ಲ ತಿಂದ್ಬಿಡುತ್ತೆ. ಗ್ವಾದಲೆಯಲ್ಲಿ ಏನು ಮೇವು ಉಳಿಸಲ್ಲ ಸರ್. ಒಂದು ಅದಾದ್ಮೇಲೆ ಅದು ಮೇವು ಹಾಕಿದ ತಕ್ಷಣ ಹಿಂದೆಲ್ಲ ಹಸುಲು ಹಾಕ್ಬಿಡ್ತೀನಿ ಸರ್, ಒಂದೊಂದಕ್ಕೆ ಒಂದು 10 ಕೆಜಿ ಹಸುಲು ಹಾಕ್ಬಿಡ್ತೀನಿ. ಅದನ್ನೇ ಚಾಪ್ ಕಟ್ರ್ ಕಟ್ ಮಾಡಲ್ಲ ಸರ್, ಚಾಪ್ ಕಟ್ರ್ ಸಿಕ್ಕೊಳ್ಳುತ್ತೆ, ಹಂಗೆ ಹಾಕ್ಬಿಡ್ತೀನಿ ಸರ್. ಅದನ್ನು ಮುಗಿದು ಸರ್, ಅಲ್ಲಿ ಕೆಲಸ ಮುಗಿದು ನಂದು 7:00 ಕೆಲಸ ಕ್ಲೋಸ್ ಸರ್, 5 ಗಂಟೆಯಿಂದ 7:00 ಕೆಲಸ ಕ್ಲೋಸ್ ಸರ್. 8:00 ಸಗಣಿ ಹಾಕ್ತೇವೆ ಸರ್, ಕರೆಕ್ಟ್ 1 ತಾಸಿಗೆ 1 ಸರಿ ಸಗಣಿ ಹಾಕ್ತೇವೆ ಸರ್. ಮೇವು ಹಾಕಿದ್ರೆ ಸಗಣಿ ಸರ್, ಅದಕ್ಕೆ ರೆಸ್ಟ್ ಕೊಡಲ್ಲ ನಾವು. 40 ಕೆಜಿ ಜೀರ್ಣ ಆಗ್ಬೇಕು ಸರ್ ಅಷ್ಟೇ ನಮಗೆ. ನಾವೇನು ಮಾಡ್ತೀವಿ, 60 ಕೆಜಿ ಹಾಕಿದ್ರೆ ಜೀರ್ಣ ಮಾಡ್ಕೊಳ್ಳುತ್ತೆ ಸರ್, ಕಷ್ಟಪಟ್ಟು ಜೀರ್ಣ ಮಾಡ್ಕೊಳ್ಳುತ್ತೆ. ಅದಕ್ಕೆ ಆಸೆ ಸರ್, ಲಿಮಿಟೇಷನ್ ಇಲ್ಲ, ನಾನು ಇಷ್ಟೇ ತಿನ್ನಬೇಕು, ಈ ನಾಟಿ ಹಸು ಇದ್ದಂಗಿಲ್ಲ ಸರ್. ಎಷ್ಟು ಹಾಕಿದ್ರೆ ತಿನ್ನುತ್ತೆ, 10 ಕೆಜಿ ಬೂಸ ಕೊಡೋ ಬಂದು 20 ಕೆಜಿ ಕೊಟ್ಟರೆ ತಿನ್ನುತ್ತೆ, ಅದೇನು ಬೇಡ ಅನ್ನಲ್ಲ. ಬಟ್ ಅಜೀರ್ಣ ಆದಾಗ ಫೇಸ್ ಮಾಡೋರು ನಾವೇ. ಕರೆಕ್ಟ್ 8:00 ಸಗಣಿ ಹಾಕೋ ಸರ್, 8:00 ಸಗಣಿ ತೆಗೆದು ಬರ್ತೀವಿ, ಸ್ನಾನ ಮಾಡ್ತೀವಿ, ಮತ್ತೆ ಟಿಫನ್ ಮಾಡ್ತೀವಿ, ಮತ್ತೆ 9:00 ಸಗಣಿ ಹಾಕ್ತೇವೆ ಸರ್. 9:00 ಸಗಣಿ ಹಾಕಿದ್ಮೇಲೆ ಮತ್ತೆ ಎದ್ದೇಳಲ್ಲ ಸರ್, ಅವು ಮಕ್ಕಂಬಿಡ್ತಾವೆ. ಕರೆಕ್ಟ್ 11:00 ಎದ್ದೇಳ್ತಾವೆ ಸರ್ ಅವು. ಅವು ಎದ್ದ ನಂತರ ಮತ್ತೆ ಸಗಣಿ ತೆಗೆದು ನೀರು ಕುಡಿಸ್ತೀವಿ ಸರ್. ನೀರು ಕುಡಿಸೋ ಪದ್ಧತಿ ಹೆಂಗೆ ಸರ್, ಎಲ್ಲ ಬಾನಿ ಬಂದು ಕಟ್ತೀವಿ ಸರ್, ಉಪ್ಪು ಹಾಕಿರ್ತೀವಿ ಸ್ವಲ್ಪ. ಈ ಟೈಮಲ್ಲಿ ಉಪ್ಪು ಹಾಕ್ತೀವಿ ಸರ್, ಬೇಸಿಗೆಯಲ್ಲಿ ಆಟೋಮೆಟಿಕ್ ಕುಡಿತೇವೆ, ಫುಲ್ ನೀರು ಕುಡಿತೀವಿ ಸರ್. ನೀರು ಕುಡಿದ್ಮೇಲೆ ಮತ್ತೆ ಗ್ವಾದ್ಲಿಗೆ ಹಾಕಿ ಮತ್ತೆ ರಾಗಿ ಕಡ್ಡಿ ಹಾಕ್ತೀವಿ ಸರ್. ನಮ್ಮ ಕಡೆ ರಾಗಿ ಹುಲ್ಲು ಸಿಗುತ್ತೆ, 2 ಸೂಟ್ ರಾಗಿ ಹುಲ್ಲು ಹಾಕ್ತೀವಿ ಸರ್. ಮತ್ತೆ 1:30 ಸಗಣಿ ಹಾಕ್ತೇವೆ ಸರ್. ಬೆಳಗ್ಗೆ 1:30 ಗಂಟೆ, ಮಧ್ಯಾಹ್ನ 1.5 ಗಂಟೆ ಸರ್ ನನ್ನ ಕೆಲಸ. ಮತ್ತೆ 3 ಗಂಟೆವರೆಗೆ ಎದ್ದಳಲ್ಲ ಸರ್, ಕರೆಕ್ಟ್ ಮತ್ತೆ 3 ಗಂಟೆ ಎದ್ದೇಳ್ತೇವೆ ಸರ್. 3 ಗಂಟೆ ಬಂದು ಸಗಣಿ ತೆಗಿತೀವಿ ಸರ್ ಅಷ್ಟೇ. ಸಗಣಿ ತೆಗೆದು ಮತ್ತೆ ಹೋಗಿ ಮತ್ತೆ ಊಟ ಮಾಡಿ ಮತ್ತೆ ಕರೆಕ್ಟ್ 4 ಗಂಟೆ ಬರ್ತೀವಿ ಸರ್ ಹೊರಗಡೆ. 4 ಗಂಟೆ ಬಂದು ಮತ್ತೆ ಫೀಡ್ ರೆಡಿ ಇರುತ್ತೆ ಸರ್, ಕಲಸಿ ರೆಡಿ ಇಟ್ಟಿರ್ತೀವಿ. ಅದಕ್ಕೆ ಮಿನರಲ್ ಮಿಕ್ಸರ್ ಹಾಕ್ಬೇಕು ಸರ್ ಕಂಪಲ್ಸರಿ, ಯಾಕಂದರೆ ಮಿನರಲ್ ಮಿಕ್ಸರಲ್ಲಿ 21 ಐಟಮ್ಸ್ ಇರುತ್ತೆ ಸರ್. ವಿಟಮಿನ್ ಡಿ, ವಿಟಮಿನ್ 3, ಕ್ಯಾಲ್ಸಿಯಂ, ಕೋಬಾಲ್ಟ್, ಐರನ್, ಮೆಗ್ನೀಷಿಯಮ್, ಇವೆಲ್ಲ ಐಟಮು ನಮ್ಮ ಮೇವಿನಲ್ಲಿ ಸಿಗಲ್ಲ ಸರ್. ಅದನ್ನು ನಾವು ಪರ್ ಡೇ 50 ಗ್ರಾಮ್ ಕೊಟ್ಟರೆ ಸಾಕು ಸರ್. ಒಂದು ದಿವಸಕ್ಕೆ 1 ತಿಂಗಳಿಗೆ 1 ಕೆಜಿ ಸಾಕಾಗುತ್ತೆ ಸರ್. 150 ರೂಪಾಯಿ ಬೀಳುತ್ತೆ ಸರ್. ಅದು ಒಳ್ಳೆ ಕಂಪ್ನಿದು ಹಾಕ್ಬೇಕು ಸರ್. ಜೀರ್ಣಶಕ್ತಿ ಕ್ಲೀನಾಗಿ ಆಗುತ್ತೆ ಸರ್. ಒಂದು pH ಅಂತ ಇರುತ್ತೆ ಸರ್ ದೇಹದಲ್ಲಿ, ಅದು ವೇರಿಯೇಷನ್ ಆಗ್ಬಾರ್ದು ಸರ್. ಅದು ವೇರಿಯೇಷನ್ ಆಗುತ್ತೆ ಅಂದರೆ ಲೂಸ್ ಮೋಷನ್ ಆಗುತ್ತೆ, ಹೊಟ್ಟೆ ಉಬ್ಬರ ಬರುತ್ತೆ, ಹಾಲಲ್ಲಿ ಕ್ವಾಲಿಟಿ ಬರಲ್ಲ. ಆ 365 ದಿವಸ ನಾವು ಮಿನರಲ್ ಮಿಕ್ಸರ್ ಯಾವತ್ತು ಹಾಕ್ತೀವೋ ನಮ್ಮ ಹಸು ಚೆನ್ನಾಗಿರುತ್ತೆ ಸರ್. ಯಾವುದೂ ತೊಂದರೆ ಇರಲ್ಲ, ಆಕಳು ಶೈನಿಂಗ್ ಇರುತ್ತೆ, ಕೂದಲು ಬರಲ್ಲ ಆಕಳ ಮೇಲೆ, ಕೈ ಇಟ್ಟರೆ ಜಾರುತ್ತೆ ಸರ್. ಆ ಮಿನರಲ್ ಮಿಕ್ಸರ್ ಒಂದು ದಿವಸಕ್ಕೆ 1 ಟೈಮ್ ಹಾಕಿದ್ರೆ ಸಾಕು ಸರ್. 30-50 ಗ್ರಾಮ್ ಅದರಲ್ಲಿ ಹಾಕಿ ಸಾಕು ಸರ್. ಎಷ್ಟೇ ಹಸು ದೊಡ್ಡ ಹಸು ಆಗಿದೆ 50 ಗ್ರಾಮ್ ಮ್ಯಾಕ್ಸಿಮಮ್ ಸರ್. ಅದನ್ನು ಹಾಕ್ತೀವಿ 10-12 ಕರೆಸು ಕ್ಯಾಲ್ಸಿಯಂ ಟಾನಿಕ್ ಹಾಕ್ಬೇಕು ಸರ್. ಯಾಕಂದರೆ ಹಾಲಲ್ಲಿರೋದೇ ಕ್ಯಾಲ್ಸಿಯಂ 99%. ಆ ಕ್ಯಾಲ್ಸಿಯಂ ಹೋದಂಗೆಲ್ಲ ಏನಾಗುತ್ತೆ ಸರ್, ಆಕಳು ವೀಕ್ ಆಗುತ್ತೆ. ವೀಕ್ ಆಯ್ತಂದರೆ ಮತ್ತೆ ಬೆದೆ ನಿಂದ್ರಲ್ಲ, ಮಿಲ್ಕ್ ಫೇರ್ ಬರುತ್ತೆ, ಮತ್ತೆ ಮಕ್ಕಂಡ್ರೆ ದಳಕ್ಕಾಗಲ್ಲ ಸರ್. ಆ ಕ್ಯಾಲ್ಸಿಯಂ ಟಾನಿಕ್ ಹಾಕಿದರೆ ಅದೆಲ್ಲ ನಿರ್ವಹಣೆ ಕಲಿತ ನಮ್ಗೆ 200-220 ರೂಪಾಯಿ ಖರ್ಚಾಗುತ್ತೆ ಸರ್ ಅಷ್ಟೇ. ನಮ್ಮ ಹಾಲಿಂದ 5 ರೂಪಾಯಿ ಬರುತ್ತೆ. ಆಗ ನಮ್ಮ ರೈತರು ಅಲ್ಲಿವರೆಗೆ ಹೋಗಲ್ಲ, ನನಗೆ ಬೇಕು ಅಂತಾರೆ. ಮತ್ತು 4-5 ವರೆಗೆ ಫೀಡ್ ಕಲಿಸ್ತೀವಿ ಸರ್. ಹೊರಗಡೆ ಹಿಂದ್ಗಡೆ ದನಕ್ಕೆ ಮಾತ್ರ ವಾರಕ್ಕೊಂದ್ಸರಿ ತೊಳಿತೀವಿ ಸರ್. ಯಾಕಂದರೆ ಅವಾಗಿಂದ ಅವರು ಸಗಣಿ ತೆಗೆದುಬಿಟ್ಟಿರ್ತೀವಿ ಸರ್, ಅಲ್ಲಿ ಏನು ಗಲೀಜಿರಲ್ಲ ಸರ್. ಒಳಗಡೆ ಮಾತ್ರ ರಾತ್ರಿ 10 ಗಂಟೆ ಮೇಲೆ ಸಗಣಿ ತೆಗೆಯಲ್ಲ ಸರ್, ದಿನ ವಾಶ್ ಮಾಡ್ತೀವಿ ಸರ್ ಕಂಪಲ್ಸರಿ. 4:30 ಒಳಗೆ ಹೋಗುತ್ತೆ ಸರ್. 4:30-5 ಗಂಟೆವರೆಗೆ ಅವ್ರು ನಿಂತ್ಕೊಂಡು ಇರ್ಬೇಕು ಸರ್, ಮಲಗಕ್ಕೆ ಬಿಡಲ್ಲ ನಾವು. ಯಾಕೆ ಸರ್ ಅಂತಂದರೆ, ನಮ್ಮಲ್ಲಿ ಮೇನ್ ರೋಗ ಬರೋದು ಕೆಚ್ಚಲು ಬಾವು ಸರ್. ಚೆಚ್ಚಲು ಬಾವು ಅಂತಂದರೆ ಮಲೆನೇ ಬ್ಲ್ಯಾಕ್ ಆಗಿಬಿಡುತ್ತೆ, ಮತ್ತು ಲೈಫ್ ಲಾಂಗ್ ಹಾಲು ಬರಲ್ಲ. ಹಸುದು ಏನು ಸರ್ ಅಂದರೆ, ಒಂದು ಸಿಂಪತಿ, ಹಾಲು ಕರೆಗಿಂತ ಮುಂಚೆ 1 ಗಂಟೆ ಮಲಿಸಬಾರ್ದು, ಹಾಲು ಕಡ್ದ ಮೇಲೆ 1 ಗಂಟೆ ಮಲಿಸಬಾರ್ದು ಸರ್. ಅವಾಗೆ ಸರ್ ಕೆಚ್ಚಲು ಬಾವು ಬರುತ್ತೆ. ನಮ್ಮ ಹತ್ರ ಬರದೇ ಇರೋಂಗೆ ಟ್ರೀಟ್ಮೆಂಟ್ ಇಲ್ಲ ಸರ್, ಬಂದ್ಮೇಲೆ ಟ್ರೀಟ್ಮೆಂಟ್ ಇದೆ. ಆ 1 ಗಂಟೆ ಯಾಕೆ ಮಲಿಸ್ಬಾರ್ಸೋದಂದ್ರೆ, ಕೆಚ್ಚಲಲ್ಲಿ ಹಾಲು ಲೋಡಾಗಿರುತ್ತೆ, ಮಕ್ಕಂಡಾಗ ತೊಡೆ ತೊಡೆ ಟಚ್ಚಾಗಿ ಹಾಲು ಎಳೆಯುತ್ತೆ, ಹಾಲು ಎಳಿದಾಗ ಬ್ಯಾಕ್ಟೀರಿಯಾ ಒಳಗೆ ಕೆಚ್ಚಲು ಬಾವು ಬರುತ್ತೆ ಸರ್. ನಾವೇನು ಸರ್, 4 ಗಂಟೆ ನಾವೇನು ಬಂದಿವಿ, 4-5 ಗಂಟೆವರೆಗೆ ಅವ್ನು ನಿಂತ್ಕೊಂಡಿರ್ತೇವೆ ಸರ್. ಸೈಕಲಾಜಿಕಲ್ ಅವಾಗ ಅಡಾಪ್ಟ್ ಮಾಡ್ಬೇಕು ಸರ್ ನಾವು, ಇಲ್ಲ ಫುಡ್ ತಿಂದು ಬಂದ ತಕ್ಷಣ ಮಕ್ಕಂಬಿಡ್ತವೆ, ಮಲಿಸ್ಬಾರ್ದು ಸರ್. ನಾವು ಅವಾಗ ಸ್ವಲ್ಪ ಅಬ್ಸರ್ವ್ ಮಾಡ್ತಿರ್ಬೇಕು. ನಮ್ಮವಂತೆ ಯಾವ ಮಲಗಲ್ಲ, ಯಾಕಂದ್ರೆ ಮಕ್ಕಂಡ್ರೆ ರವಿಸ್ತಾರ ಅಂತ ಗೊತ್ತು ಸರ್ ಅವಕ್ಕೆ. 5 ಗಂಟೆ ಕರೆಕ್ಟ್ 4:00 ಶುರು ಮಾಡ್ತೀವಿ ಸರ್, ಎಲ್ಲ ಹಸು ನೀರು ಉಗ್ಗುತ್ತೀವಿ ಸರ್. ಎಲ್ಲ ಒಂದು ಕಡೆ 4 ಗಂಟೆ ಬರುತ್ತೆ, 5:30 ಆಗ್ಬಿಡುತ್ತೆ ಸರ್. 5:30 6-6:30 ಮತ್ತೆ ಮೇವು ಹಾಕ್ಬಿಡ್ತೀವಿ ಸರ್, ಯಾಕಂದ್ರೆ ಅವ್ರು ನಿಂತ್ಕೊಂಡೇ ಇರಬೇಕು. ಆ 7 ಗಂಟೆ ಆಗ್ತಿದ್ದಂಗೆ ಒಂದು 5-7 ಗಂಟೆ 2 ತಾಸು ಗ್ಯಾಪ್ ಆಗಿದೆ ಸರ್. ಆ ಹೋಲ್ ಬ್ಲ್ಯಾಕ್ ಆಗೋಕ್ಕೆ, ಆ ಗ್ರೀಸ್ ಉತ್ಪಾದನೆ ಆಗಿ ಆ ಹೋಲ್ ಬ್ಲ್ಯಾಕ್ ಆಗೋಕ್ಕೆ ಹಾಲು ತಡೆಯಡೆ ಶಕ್ತಿ ಬರೋಕ್ಕೆ 1 ಅವರ್ ಬೇಕು ಸರ್. ಆ 1 ಅವರ್ ನಾವು ನಿಲ್ಲಿಸಿವಂತಂದರೆ ಕೆಚ್ಚಲು ಬಾವು ನಿಲ್ಲಿ ಸರ್. ನಮ್ದು 1 ವರ್ಷದಿಂದ ಹೆಚ್ಚು ಕಮ್ಮಿ ಏನಿಲ್ಲ, ಯಾವಾಗೋ ಒಂದು ಸರ್ ರೇರ್ ಕೇಸ್ ಕೆಚ್ಚಲು ಬಾವು ಬಂದೇ ಇಲ್ಲ ಸರ್. ಕೆಚ್ಚಲು ಬಾವು ಬಂತಂದರೆ 3 ದಿನ ಹಾಲು ಬರಲ್ಲ ಸರ್. ಒಂದು ಟ್ರೀಟ್ಮೆಂಟ್ಗೆ 200 ರೂಪಾಯಿ ಖರ್ಚು ಮಾಡಬೇಕು. ಆ ರೀತಿ ನಾವು ಅಡ್ಜಸ್ಟ್ ಮಾಡ್ಬೇಕು ಸರ್, ಅವ್ನು ಹಸುಗಳು ಹಂಗೆ ಬಳಸ್ಕೋಬೇಕು ಸರ್. ನಾವು ನೋಡ್ರಿ ಸರ್, ಸಗಣಿ ತುಂಬೋರಿ ನಮ್ಮ ಹಸುಗಳು ಯಾವ ಉಚ್ಚವೇ ಇಲ್ಲ, 90% ಎತ್ತಕ್ಷಣ ಉಚ್ಚವೈತವೆ. 10 ನಿಮಿಷ ಲೇಟಾಗಿ ತೆಗೆದೀವಿ ಅಂದ್ರೆ ಅಕಸ್ಮಾತ್ ನಾವು ಎಲ್ಲೇನೋ ಹೋಗಿ ಬಂದು ಉಚ್ಚವೈಯಲ್ಲ. ಆ ಸೈಕಲಾಜಿಕಲ್ ಫಿಟ್ ಮಾಡೋವರಿಗೆ ಸ್ವಲ್ಪ ಕಷ್ಟ ಸರ್. ಈಗ ಶನಿವಾರ ಭಾನುವಾರ ಸಂಡೇ ಸರ್, ನನ್ನ ಮಕ್ಳು ರಜಾ, ಒಬ್ಬನ್ ಸಿಕ್ತು ಒಬ್ಬನ್ ಫೋರ್ ಸರ್, ಅವ್ರು ಪೂರ್ತಿ ಅವ್ರದ್ದು ಸರ್ ಕೆಲಸ. ನನ್ನ ತಂದೆ ಕಷ್ಟಪಡ್ತಾನಂತ ಅವರೇ ಹೆಲ್ಪ್ ಮಾಡಿ ರಸ್ದಾಗ ಸರ್, 2 ತಿಂಗಳು ಅವರೇ 5 ಗಂಟೆಗೆ ಸಗಣಿ ತುಂಬಿದ್ದಾರೆ. ಅಂದ್ರೆ ಒಬ್ಬ ಹೈನುಗಾರಿಕೆ ಮಾಡುವ ರೈತ ವೈಯಕ್ತಿಕವಾಗಿ ತನ್ನ ರಾಸುಗಳ ಜೊತೆ ಸಖ್ಯ ಇಟ್ಕೋಬೇಕು, ಅಟ್ಯಾಚ್ಮೆಂಟ್ ಇಟ್ಕೊಳ್ಳೇಬೇಕು ಸರ್. ಬೆದಿಗೆ ಬಂದಾಗ ಹೆಂಗಿರುತ್ತೆ, ಅದಕ್ಕೆ ಜ್ವರ ಬಂದ್ರೆ ಹೆಂಗಿರುತ್ತೆ, ಅದು ಯಾಕೆ ಹಂಗೆ ಮಾಡುತ್ತೆ ಅನ್ನೋದು ನಾವು ಅದನ್ನ ಅರ್ಥ ಮಾಡ್ಕೋಬೇಕು ಸರ್. ಅದಲ್ಲಿ ಫೀಡ್ ತಿನ್ನಲ್ಲ ಅಂದ್ರೆ ಜ್ವರನೇ ಇಲ್ಲ, ಫೀಡಲ್ಲಿ ಏನಾದರೂ ಬಿದ್ದಿರಬೇಕು, ಹುಳ ಬಿದ್ದಿರಬೇಕು, ಇಲ್ಲ ಬೂಸ್ ಬಂದಿರಬೇಕು. ಬೇರೆ ಫೀಡ್ ಇಟ್ಟ ತಿಂತಂದ್ರೆ ತೊಂದರೆ ಇಲ್ಲ ಸರ್, ತಿಂದಿಲ್ಲ ಅಂತಂದ್ರೆ ಉಗುಳುತ್ತೆ ಅಂತಂದ್ರೆ ಜ್ವರ ಅಂತಾನೆ ಕನ್ಸಿಡರ್ ಸರ್. ಆಮೇಲೆ ಸಿಂಪಲ್ ಮೆಡಿಸಿನ್ ಬಂದಿದೆ ಸರ್, ಈಗೆಲ್ಲ ನಾವೇ ಮಾಡ್ಬೋದು. ನಮ್ಮ ರೈತರು ಇನ್ಶೂರೆನ್ಸೇ ಮಾಡಿಸಲ್ಲ ಸರ್, ಮಾಡಿಸಿರ್ತಾರೆ, ಡೇಟ್ ಮುಗಿದೋಗಿರುತ್ತೆ, ನೋಡ್ಕೊಳ್ಳೋದೇ ಇಲ್ಲ. ಏ ಹೋದ ವರ್ಷ ಮಾಡಿಸಿದ್ನಲ್ಲಪ್ಪ ಹಸು ಸತ್ತೋಗಿದೆ ಬಾ, ಮುಗಿದೋಗಿರಿ ಸರ್, ಪಾಲಿಸಿ ಗೊತ್ತಿರಲ್ಲ, ಏನು ಗೊತ್ತಿರಲ್ಲ ಸರ್. ನಾವು ಪ್ರತಿಯೊಂದಕ್ಕೆ ಇನ್ಶೂರೆನ್ಸ್ ಸರ್ ಕಂಪಲ್ಸರಿ. ಒಂದು ತಿಂಗಳ ಮುಂಚೆನೇ ಒಂದು ಬೋರ್ಡ್ ಮಾಡಿದ್ದೀನಿ ಸರ್, ಬ್ಲ್ಯಾಕ್ ಬೋರ್ಡು, ಅದರಲ್ಲಿ ಯಾವ ಹಸು ಈ ಬೆದಿಗೆ ಬರುತ್ತೆ, ಯಾವಾಗ ಕರ್ರ ಹಾಕುತ್ತೆ, ಯಾವಾಗ ಇನ್ಶೂರೆನ್ಸ್ ಮುಗಿಯುತ್ತೆ. ಯಾಕಂದ್ರೆ ಸರ್, ಈಗಿನ ಜೀವನ ಹೆಂಗಾಗಿದ್ರೆ ಬಿಜಿ ಜೀವನ ಸರ್, ಇಷ್ಟೆಲ್ಲ ಕೆಲಸ ಇದ್ದರೆ ನಾನು ಒಂದು ತಾಸು ಮೊಬೈಲ್ ಕಳೀತಾ ಇದ್ದೀನಿ. ಯಾಕಂದ್ರೆ ಅಡ್ವಾನ್ಸ್ ಟೆಕ್ನಾಲಜಿ, ಇನ್ನೇ ಏನಾದ್ರೂ ಇಂಪ್ರೂವ್ಮೆಂಟ್ ಮಾಡ್ಬೋದು. ಸ್ಪ್ರಿಂಕ್ಲಿಂಗ್ ಸರ್, ನಾನು ಸ್ಪ್ರಿಂಕ್ಲಿಂಗ್ ವ್ಯವಸ್ಥೆ ಮಾಡಿರೋದು ಬರೀ 500 ರುಪೀಸ್ ಸರ್ ಅಷ್ಟೆ. ಒಂದು 1/2 HP ಮೋಟ್ರು, ಒಂದು ಡ್ರಮ್ಮು, ಡ್ರಿಪ್ ಏನು ಬಂದಿತ್ತು ಅದೇ ಸಿಸ್ಟಮ್ಗೆ ಮಾಡಿದ್ದೀನಿ ಸರ್. ಅದನ್ನು ಎಷ್ಟು ಕಷ್ಟಪಟ್ಟಿದ್ರೆ ಸರ್, ಅಂದರೆ ಬೆಂಗಳೂರಿಗೆಲ್ಲ ಅವನ ಐಟಮ್ಸ್ ತಂದು ಮಾಡಿದ್ದಾರೆ. 5 ರೂಪಾಯಿ ಸರ್ ಸ್ಪ್ರಿಂಕ್ಲಿಂಗ್ ಯೂಸ್, ಬರೀ 5 ರುಪೀಸ್ ಅದರಲ್ಲಿ ಮಾಡಿದೆ. 10 ಹಾಕಿದ್ದೀನಿ ಸರ್, ಬೇಸಿಗೆಯಲ್ಲಿ ಮಾತ್ರ ಆನ್ ಮಾಡ್ತೀನಿ ಸರ್, ಈ ಟೈಮಲ್ಲಿ ಆನ್ ಮಾಡಲ್ಲ. ಬೇಸಿಗೆಯಲ್ಲಿ ನೀರು ಬೀಳ್ತಾನೆ ಐತೆ ಸರ್, ಅದು ತೇಕೋದಿಲ್ಲ. ಬೆವರು ಚರ್ಮದಿಂದ ಹೊರಗೆ ಹೋಗಲ್ಲ ಹಸುಗಳಿಗೆ, ಬಾಯಲ್ಲೇ ಹೊರಗೆ ಹೋಗ್ಬೇಕು. ಅದಕ್ಕೆ ಬಾಯಲ್ಲಿ ಹೊರಗೆ ಬಂತಂದರೆ ಅದು ಸ್ಟ್ರೆಸ್ ಆಗುತ್ತೆ, ಸ್ಟ್ರೆಸ್ ಆದರೆ ಹಾಲು ಕಡಿಮೆ ಆಗುತ್ತೆ. 10 ಲೀಟ್ರ್ ಕಡೆ 9 ಲೀಟ್ರ್ ಕೊಡ್ತಾನೆ, 21 ರೂಪಾಯಿ ಲಾಸ್ ಅಲ್ಲಿ. ಆ ಲಾಸನ್ನು ಮೇಂಟೈನ್ ಮಾಡೋಕ್ಕೋಸ್ಕರ 1 ಡ್ರಮ್ ನೀರು, 1/2 HP ಮೋಟ್ರು ಸರ್ ಗಂಟೆಗೊಂದ್ಸರಿ ಆನ್ ಮಾಡ್ತೀನಿ ಸರ್ ಅಷ್ಟೆ. ಅದನ್ನ ನೆಲ ಆಗಾದ್ರಾಗೆ ಆಫ್ ಮಾಡ್ತೀನಿ ಸರ್. ಬಟ್ ನಮ್ಮ ಜನ ಏನಂದ್ರೆ ಸಗಣಿ ತೆಗಿಬೇಕು, ಸಗಣಿ ತೆಗೆದೇ ಇದ್ರೆ ಕೆಚ್ಚಲುವ ಬರುತ್ತೆ. ಈಗ ರಾತ್ರಿ ಸರ್ 10 ಗಂಟೆ ಮೇಲೆ ಯಾರೂ ಸಗಣಿ ತೆಗಿಯಲ್ಲ, ಯಾವ ಡೈರಿ ಫಾರ್ಮರು ತೆಗಿಯಲ್ಲ. ಬಟ್ ಹೆಂಗಾದರೂ ಮಕ್ಕೊಂಡೋಗಿ ಮಕ್ಕೊಳ್ತಾವೆ ಸರ್. ಕೆಲವೊಂದ್ಸರಿ ವೇರಿಯೇಷನ್ ಆಗಿ ಸ್ವಲ್ಪ ಲೇಟಾಗಿ ತಿಂದಿರ್ತಾವೆ, ಕೆಲವೊಂದು ಜೀರ್ಣಶಕ್ತಿ ಕಡಿಮೆ ಆಗಿರುತ್ತೆ. ಹೆಂಗಂದ್ರೆ ಸರ್, ಮಿನರಲ್ ಮಿಕ್ಸರ್ ಒಂದು ಕಾಕಿರ್ತಿ, ಒಂದು ಕಾಕಿರಲ್ಲ. ಆ ಟೈಮಲ್ಲಿ ಮಾತ್ರ ಹೆಚ್ಚು ಕಮ್ಮಿ ಸಗಣಿ ಆಗ್ತವೆ. 15 ಹಸುವಲ್ಲಿ 13 ಹಸನ ಸಗಣಿ ಆಗ್ತವೆ ನಮ್ಮ ಟೈಮಿಗೆ. ಏನೇಳ ಸೈಡ್ಗೆ ಹಾಕಿ ಮಕ್ಕೊಂತಾವೆ ಸರ್, ಕೆಲವೊಂದು ಮೇಲೆ ಮಾತ್ರ ಮಕ್ಕೊಳಲ್ಲ ಅವು, ಸೈಡ್ಗೆ ಹಾಕೆ ಮಕ್ಕೊಳ್ತಾವೆ. ಅದಕ್ಕೂ ಗಲೀಜಾಗ್ತಾನೆ, ಬನೋಬನೋ ಇರುತ್ತೆ. ಹಾಕೊಂಡು ಮಕ್ಕೊಂಡ ಸರ್ ಚಳಿಗಾಲ ಹಾಕೊಂಡು ಮಕ್ಕೊಳ್ತಾವೆ ಸರ್, ಬೆಚ್ಚಗಿರುತ್ತೆ ಸಗಣಿ ಅಂತ. ಆ ಟೈಮಲ್ಲಿ ಕೆಚ್ಚಲುವ ಬರುತ್ತಾನೆ ಭಾಳ ಜನಕ್ಕಿದೆ ಸರ್. ಕೆಚ್ಚಲುವ ಬರಬಾರ್ದು ತಡಿಬೇಕಂದ್ರೆ ಹಾಲು ಕಡೆಗಿಂತ ಮುಂಚೆ ಮಲಸ್ಬಾರ್ದು ಸರ್, ಹಾಲು ಕಡೆದ್ಮೇಲೆ ಬರಸ್ಬಾರ್ದು ಸರ್. ಮಂಜುನಾಥ ಸ್ವಾಮಿ, ನಿಮ್ಮ ಅನುಭವಗಳನ್ನು ಕೇಳ್ತಾ ಇದ್ರೆ ನೀವೊಬ್ಬ ಯಶಸ್ವಿ ಹೈನುಗಾರಿಕಾ ತಜ್ಞ ಅಂತ ನನಗೆ ಅನ್ಸುತ್ತೆ. ಇಲ್ಲಿ ನನ್ನ ವೈಯಕ್ತಿಕ ಪ್ರಶ್ನೆ ಅಂತಂದ್ರೆ, ಸುಮಾರು 7 ವರ್ಷದಿಂದ ಹೈನುಗಾರಿಕೆ ಮಾಡ್ತಾ ಇದ್ರಿ, ಆರ್ಥಿಕವಾಗಿ ಹೈನುಗಾರಿಕೆ ನಿಮ್ಮ ಕುಟುಂಬವನ್ನ ಯಾವ ಮಟ್ಟಕ್ಕೆ ತಗೊಂಡೋಗಿದೆ ಅಂತ ಸರ್? ಆರ್ಥಿಕವಾಗಿ ಅಂದ್ರೆ ಸರ್, ನಂದು ಹೆಂಗಿತ್ತು ಸರ್ ಅಂದ್ರೆ, ತಿಂಗಳಿಗೆ 30-40 ಸಾವಿರ ರೂಪಾಯಿ ತಗೋಬೇಕನ್ನೋ ಒಂದು ಟಾರ್ಗೆಟ್ ಇತ್ತು ಸರ್ ನನಗೆ. ಆ 30-40 ಸಾವಿರ ರೂಪಾಯಿ ಯಾಕೆ ತಗೋಬೇಕಂದ್ರೆ, ಅಷ್ಟು ನಾನು ಲೋನ್ ಕಟ್ಟಲೇಬೇಕಾದ ಪರಿಸ್ಥಿತಿ, ನನ್ನ ಮಕ್ಕಳು ಓದಿಸಬೇಕಾದ ಪರಿಸ್ಥಿತಿ, ನಮ್ಮ ಚಿಕ್ಕಪ್ಪನ ಮಕ್ಕಳು ಓದಿಸಲೇಬೇಕಾದ ಪರಿಸ್ಥಿತಿ. ಯಾಕಂದ್ರೆ ನಮ್ಮ ಕಮೆಂಡ್ ಫ್ಯಾಮಿಲಿ ಸರ್, ಯಾಕಂದ್ರೆ ಸಣ್ಣರಿದ್ದಂದು ಅವ್ರು ನನ್ನ ಬೆಳೆಸಿದ್ರು. ನನಗೆ ಓದೋಕ್ಕಾಗಲಿಲ್ಲ, ನಾನು SLC ಫಸ್ಟ್ ಕ್ಲಾಸೆ, ಓದಲಿಕ್ಕೆ ಆರ್ಥಿಕವಾಗಿ ನಮ್ಮ ಪ್ರಾಬ್ಲಮ್ ಇತ್ತು ಸರ್. ನಮ್ಮ ತಮ್ಮನವ್ರಿಗೆ ಆ ಕೊರತೆ ಬರಬಾರ್ದು, ಅಷ್ಟು ದುಡ್ಡನ್ನು ನಾನು ಗಳಿಸ್ಲೇಬೇಕನ್ನೋ ನಿರ್ಧಾರ ಮಾಡಿ ಏನು ಮಾಡಿದೆ ಸರ್ ಅಂದರೆ, 15 ಹಸುವಲ್ಲಿ 8 ಕರಿಬೇಕು, 7 ಓದ್ಕೋಬೇಕು, ಇಲ್ಲ 7 ಕರಿಬೇಕು, 8 ಓದ್ಕೋಬೇಕು. ಈ ರೊಟೇಷನ್ ಸಿಸ್ಟಮ್ ಬಂದಾಗ ಸರ್ ನನಗೆ ತಿಂಗಳಿಗೆ 30-40 ಸಾವಿರ ರೂಪಾಯಿ ಆದಾಯ ಬರುತ್ತೆ ಸರ್, ಎಲ್ಲ ತೆಗೆದು ಸರ್. ನಾನು ಲೇಬರ್ನ ಯಾರನ್ನೂ ಇಟ್ಕೊಂಡಿಲ್ಲ ಸರ್, ಈ ಟೈಮ್ ಸೆಟ್ ಮಾಡಿದ್ದೀನಿ ಕರೆಕ್ಟಾಗಿ. ನಾನು ಜಾಬ್ ಮಾಡಿ 15 ಸಾವಿರ ತಗೊಳ್ತಿದ್ನೋ ಅದಕ್ಕಿಂತ ಜಾಸ್ತಿ ತಾಣಿದ್ದೀನಿ ಸರ್. ನನಗೆ ಸಮಾಜದಲ್ಲಿ ನನ್ನದೇ ಆದ ಒಂದು ಗೌರವ ಇದೆ ಸರ್, ಡೈರಿ ಮಂಜಣ್ಣ ಅಂತ ನಾನು ಕರೀತಾರೆ ಆ ಕಡೆಯೆಲ್ಲ. ಧರ್ಮಸ್ಥಳ ಸಂಸ್ಥೆ ಯಾವುದೋ ಮಾಹಿತಿ ಹೇಳಕ್ಕೆ ಕರೆದ್ರೆ, ಹೈನುಗಾರಿಕೆ ಬಗ್ಗೆ ಕೇಳಿದರೆ ಸರ್ ಇನ್ನೂ ಸ್ವಲ್ಪ ಹೇಳ್ರಿ ಸರ್ ನನಗೆ. ಬಟ್ ನಾನು ಹೇಳೋದು ಇಂಪಾರ್ಟೆಂಟ್ ಸರ್, ಬಟ್ ನೀವು ತಿಳ್ಕೊಳೋದು ಇಂಪಾರ್ಟೆಂಟ್. ಒಂದೇ ರೀತಿ ಹೋಗ್ಬೇಡ್ರಿ, ನಾನು ಸಂಶೋಧನೆ ಮಾಡಿ ಒಂದು ಲೈವ್ಲಿ ಬಂದಿದ್ದೀನಿ. ನಾನು ಈಗಲೂ ನಾನು ಡೈರಿ ಕೃಷ್ಣ ಡೈರಿ ಫಾರಂ ಆರಾಮದಾಯಕ ಹೈನುಗಾರಿಕೆ ಅಂತ ಇಟ್ಟೀನಿ ಸರ್. ಭಾಳ ಜನ ಆರಾಮೇನಪ್ಪ, ನೀನು ಆರಾಮಾಗಿದ್ದೀನಿ ನೋಡಪ್ಪ, ಮದುವೆಗೆ ಹೋಗ್ತೀನಿ, ನಾನು ಫಂಕ್ಷನ್ಗೆ ಹೋಗ್ತೀನಿ, ನಾನು ಕೆಲಸ ಮಾಡ್ಕೊತೀನಿ. ಬಟ್ 8 ಗಂಟೆಗೆ ನಾನು ಮನೆ ಬಿಟ್ಟರೆ ಸರ್, ನಾನು ಮಿನಿಮಮ್ 4 ಗಂಟೆಗೆ ಮನೆಗೆ ಬರ್ತೀನಿ ಸರ್. ಮಧ್ಯಾಹ್ನ ನೀರು ಕುಡ್ಸೋಕ್ಕೂ ನಮ್ಮ ಶ್ರೀಮತಿ ಅವರು ಇರ್ತಾರೆ ಸರ್, ನಮ್ಮ ಚಿಕ್ಕಪ್ಪರು ಇರ್ತಾರೆ, ಆವಾಗೇನು ತೊಂದರೆ ಆಗಲ್ಲ ಸರ್, ಮೇವ್ ರೆಡಿ ಇರುತ್ತೆ ಸರ್. ಆ ವ್ಯವಸ್ಥೆ ಮಾಡಿ ನಾನು ಮನೆ ಬಿಡ್ತೀನಿ ಸರ್. ಬಟ್ ಇದಕ್ಕೆ ಮೇನ್ ಕಾರಣ ಸರ್, ನಾನು ಇಷ್ಟು ಬೆಳಿಲಿಕ್ಕೆ ನನ್ನ ಶ್ರೀಮತಿ ಸರ್. ಯಾಕಂದರೆ ಅವ್ರ ತವ್ರ ಮೇಲೆ ಸಗಣಿನೇ ನೋಡಿದ್ದಿಲ್ಲ, ಬಟ್ ಇಲ್ಲಿ ಬಂದು ಗಂಡಿಗೆ ಬೆನ್ನೆಲುಬಾಗಿ ನಿಂತಿದ್ದು ನನ್ನ ಶ್ರೀಮತಿನೇ ಸರ್. ಅದಕ್ಕೆ ನಾನು ಅವ್ರಿಗೆ ಧನ್ಯವಾದಗಳು ಹೇಳಬೇಕು ಸರ್, ಲಕ್ಷ್ಮಿ ಅಂತ ಸರ್. ಆ ಅಚೀವ್ಮೆಂಟಿಗೆ ಕಾರಣ ಅವರೇ ಸರ್, 90% ಅವರೇ ಸರ್. ನನಗಿಂತ ಜಾಸ್ತಿ ಇನ್ವಾಲ್ವ್ ಆಗಿ ನಾನು ಇಲ್ದಾಗ ಗುಜರಾತಿಗೆ ನಾನು ಟ್ರೈನಿಂಗ್ ಹೋದಾಗ ಸರ್, ಆಮೇಲೆ 2 ತಿಂಗಳ ಧಾರವಾಡ ಟ್ರೈನಿಂಗ್ ಹೋದಾಗ ಇಂಜೆಕ್ಷನ್ ಮೊದಲಾಗಿ ಅವರೇ ಮಾಡಿದ ಕಲ್ತ್ಕೊಂಡ್ರು ಸರ್. ಇನ್ನೊಬ್ಬರು ಡಿಪೆಂಡ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅವ್ರಿಗೆಲ್ಲ ಗೊತ್ತಾಗುತ್ತೆ ಸರ್. ಈಗ ಪ್ರತಿಯೊಂದು ಇಂಜೆಕ್ಷನ್ ಮಾಡ್ತಾರೆ, ಇಂಥದ್ದು ಆಗುತ್ತೆ ಅಂತ ಹೇಳ್ತಾರೆ. ಕೆಚ್ಚಲುವ ಬಂದರೆ ಟ್ರೀಟ್ಮೆಂಟ್ ಮಾಡೋದ್ ಮೊದಲೇ ಕಲ್ತ್ಕೊಂಡಿದ್ದಾರೆ ಸರ್. ಅದಕ್ಕೆ ನಮ್ಮ ಶ್ರೀಮತಿ ಅವರೇ ಕಾರಣ ಸರ್. ಅದಕ್ಕೆ ತುಂಬ ಸಂತೋಷ. ನಿಮ್ಮ ಮಾತುಗಳನ್ನು ಕೇಳಿ ನನಗೂ ತುಂಬ ಖುಷಿಯಾಯಿತು. ಇದರಿಂದ ನಮ್ಮ ಇತರ ರೈತ ಮಿತ್ರರಿಗೂ ಕೂಡ ಸ್ಫೂರ್ತಿ ಸಿಗತ್ತೆ ಅಂತೇಳಿ ಹಾರೈಸೋಣ. ನಿಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಅಜೋಲ ಮತ್ತು ಹೈನುಗಾರಿಕೆ ಕುರಿತಾಗಿ ಹೆಚ್.ಎಂ. ಮಂಜುನಾಥ ಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಸಂದರ್ಶಿಸಿದವರು ಅರುಣ ನಾಯಕ್. ರೈತ ಮಿತ್ರರೇ, ಕೇಳಿ ಇದೀಗ ಸಲಹೆಗಳನ್ನು. ಶೇಂಗಾ ಬೆಳೆಯಲ್ಲಿ ಇದು ಒಂದು ಪ್ರಮುಖ ಬೇಸಿಗೆ ಬೆಳೆಯಾಗಿದ್ದು, ಈ ಬೆಳೆಯಲ್ಲಿ ವೈರಸ್ ನೆಕ್ರೋಸಿಸ್, ಬರ್ಡ್ ನೆಕ್ರೋಸಿಸ್ ಆಗುವ ಅಥವಾ ಕುಡಿ ಸಾಯುವ ನಂಜು ರೋಗ ಅಂತ ಕರೀತಾರೆ. ಇದು ಸಹ ಥ್ರಿಪ್ಸ್ ಕೀಟದಿಂದ ರೋಗ ಹರಡುತ್ತಾ ಹಲವಾರು ಬಗೆಯ ಒಂದು ಲಕ್ಷಣವನ್ನು ಉಂಟು ಮಾಡುತ್ತದೆ. ಕೊನೆಯದಾಗಿ ಗಿಡವು ಸಂಪೂರ್ಣ ಒಣಗಿ ಕಾಯಿ ಕಟ್ಟದೆ ಸಂಪೂರ್ಣವಾಗಿ ಸುಟ್ಟ ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತದೆ. ಇಂಥ ಒಂದು ನಂಜು ರೋಗವನ್ನ ಹತೋಟಿ ಮಾಡಲಿಕ್ಕೆ ನಾವು ಮೊದಲು ಶೇಂಗಾ ಬೀಜವನ್ನ ಇಮಿಡೋಕ್ಲೋಪ್ರಿಡ್ ಕೀಟನಾಶಕ 5 ml ಪ್ರತಿ kg ಬೀಜದಂತೆ ಬೀಜೋಪಚಾರ ಮಾಡಬೇಕು. ಎರಡನೆಯದು, ಸಸ್ಯ ಬೀಜಗಳನ್ನ ಉಪಚಾರ ಮಾಡಿದ ನಂತರ ಹೊಲದ ಸುತ್ತಲೂ ತಡೆ ಬೆಳೆಯಾಗಿ ತೊಗರಿ ಅಥವಾ ಜೋಳದ ಸಾಲ ಬೆಳೆಯುವುದು. ಮೂರನೆಯದು, ಶೇಂಗಾ ಹೊಲದಲ್ಲಿ ನೀಲಿ ಅಂಟುಬಲಗಳನ್ನ ಎಕರೆಗೆ 8-10 ರಂತೆ ಬಳಸುವುದರಿಂದ ಥ್ರಿಪ್ಸ್ ಕೀಟಗಳನ್ನ ಹಾವಳಿಯನ್ನು ತಪ್ಪಿಸಬಹುದು. ನಾಲ್ಕನೆಯದು, ಬೀಜ ಬಿತ್ತುವಾಗ ಹೆಚ್ಚಿನ ಬೀಜದ ಪ್ರಮಾಣವನ್ನ ಒತ್ತಾಗಿ ಬಿತ್ತುವುದರಿಂದ ಈ ರೋಗದ ಹಾವಳಿಯನ್ನ ತಪ್ಪಿಸಬಹುದೆಂದು ಸಂಶೋಧನೆಯಿಂದ ಕಂಡುಬಂದಿದೆ. ನಂತರ ಕೀಟನಾಶಕಗಳು ಬಿತ್ತಿದ 30-45 ದಿನಗಳ ಅಂತರದಲ್ಲಿ ಕಾನ್ಫ್ಲರ್ 5 ml ಪ್ರತಿ 10 L ನೀರು ಬೆರೆಸಿ ಥಯಾಮೆಥಾಕ್ಸಾಮ್ ಈ ಒಂದು ಕೀಟನಾಶಕ 4 g 1-10 L ನೀರಿನಲ್ಲಿ ಬೆರೆಸಿ 15 ದಿನಗಳಿಗೊಮ್ಮೆ ಬೆರೆಸಿ ಸಿಂಪಡಣೆ ಮಾಡುವುದರಿಂದ ಈ ಕೀಟಗಳ ಹಾವಳಿಯನ್ನ ತಪ್ಪಿಸಬಹುದು. ಹೀಗೆ ಶೇಂಗಾ ಮತ್ತು ಸೂರ್ಯಕಾಂತಿಯಲ್ಲಿ ಬರುವ ನಂಜು ರೋಗಗಳನ್ನ ತಡೆಗಟ್ಟಲು ಪ್ರಮುಖವಾಗಿ ನೀಲಿ ಮತ್ತು ಅಂಟು ಬಲೆಗಳನ್ನ ಹೊಲದಲ್ಲಿ ಹಾಕುವುದರಿಂದ ಈ ನಂಜು ರೋಗವನ್ನ ತಡೆಗಟ್ಟಲಿಕ್ಕೆ ಒಂದು ಪ್ರಮುಖವಾದ ಪದ್ಧತಿ ಅಂತ ಹೇಳಬಹುದು. ಈ ಸೌತೆಕಾಯಿ ಒಂದು ಮುಖ್ಯ ತರಕಾರಿ ಬೆಳೆ, ಬೇಸಿಗೆ ಬೆಳೆ ಎಲ್ಲ ರೈತರು ಬೆಳೀತಿದ್ದು. ಸೌತೆಕಾಯಿ ಬೆಳೆಯಲ್ಲಿ ಪ್ರಮುಖವಾಗಿ ಎಲೆ ಮೊಸಾಯಿಕ್ ನಂಜು ರೋಗ, ಇದು ಬಿಳಿ ನೋಣದಿಂದ ಹರಡುತ್ತಿದ್ದು, ಇದು ಬೀಜ ಬಿತ್ತಿದ 15-20 ದಿನದಲ್ಲಿ ಹೊಲದಲ್ಲಿ ಎಲೆಗಳಲ್ಲಿ ಕಾಣಿಸ್ಕೊಳ್ತದೆ. ಎಲೆಗಳು ಹಳದಿ ಆಗ್ತವೆ, ನಂತರ ಎಲೆಗಳು ಚಿಕ್ಕದಾಗಿ ಕಾಯಿಗಳು ಬಿಡದೆ ಹಳದಿ ಮತ್ತು ಹೆಸರು ಮಚ್ಚೆಯಿಂದ ಕೂಡಿ ಬಂದಿದ್ದು ಗಿಡಗಳು ಕುಂಠಿತ ಒಂದು ಸಂಪೂರ್ಣವಾಗಿ ಬಂಜೆಯಾಗುತ್ತದೆ. ಇಂಥ ಒಂದು ನಂಜು ರೋಗವನ್ನ ನಾವು ಹತೋಟಿ ಮಾಡಲಿಕ್ಕೆ ಪ್ರಥಮವಾಗಿ ಬೀಜೋಪಚಾರದ ಪ್ರಮುಖ ಹಂತ ಇಮಿಡೋಕ್ಲೋಪ್ರಿಡ್ 5 ml 1 kg ಬೀಜದಂತೆ ಬೀಜೋಪಚಾರ ಮಾಡಬೇಕು. ನಂತರ ಹೊಲದಲ್ಲಿ ನಾವು ಅಂಟುಬಲೆಗಳು, ಉದಾಹರಣೆಗೆ ಬಿಳಿ ನೊಣ ಆಕರ್ಷಣೆ ಮಾಡಲಿಕ್ಕೆ ಹಳದಿ ಅಂಟುಬಲೆಗಳನ್ನು ಬಳಸಬಹುದು. ನಂತರ ಹೊಲದ ಸುತ್ತ ತಡೆ ಬೆಳೆ ಹಾಕೋದು ಬಹಳ ಮುಖ್ಯ. ಉದಾಹರಣೆಗೆ ಜೋಳ ಹಾಕ್ಬೋದು, ಇಲ್ಲ ತೊಗರಿ ಹಾಕ್ಬೋದು, ಇಲ್ಲ ಸಜ್ಜೆ ಹಾಕ್ಬಿಟ್ಟು ಈ ಒಂದು ಬಿಳಿ ನೊಣಗಳ ಹಾವಳಿಯನ್ನು ತಪ್ಪಿಸಬಹುದು. ಬಿತ್ತನೆಯಾಗಿ 30-45 ನಂತರ ಕೀಟನಾಶಕಗಳು, ಉದಾಹರಣೆಗೆ ಕಾನ್ಫಿಡಾರ್ ಆಗಿರ್ಬೋದು, ಅದು 5 ml 1-10 L ನೀರಿನ ಕ್ಯಾನ್ಗೆ ಬೆರೆಸಿ ಸಿಂಪಡಣೆ ಮಾಡುವುದು. ಅದೇ ರೀತಿ ಪಿಫ್ರೋನ್ ಇಲ್ಲ ಕೀಟನಾಶಕ, ಇದು ಬಂದ್ಬಿಟ್ಟು ನಾವು ಸುಮಾರು 5 ml 10 L ನೀರಿನಲ್ಲಿ ಬೆರೆಸಿ 7-10 ದಿನದ ಅಂತರದಲ್ಲಿ 2 times ಸಿಂಪಡಣೆ ಮಾಡುವುದರಿಂದ ಕೀಟಗಳ ಹಾವಳಿಯನ್ನು ತಡೆಗಟ್ಟಿಸಿ ನಂಜು ರೋಗಗಳ ಹರಡುವುದನ್ನು ತಪ್ಪಿಸಬಹುದು. ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು. ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು. ಕಡಿತ ಗೊಬ್ಬರವು ಭೂಮಿಗೆ ಬಂಗಾರ, ತಿಳಿ ನೀನು ರೈತ ತಿಳಿ ನೀನು, ಕಡಿತ ಗೊಬ್ಬರವು ಭೂಮಿಗೆ ಬಂಗಾರ